9141907272. ಸ್ಥಿರ ದೂರವಾಣಿ ಸಂಖ್ಯೆ ಕೂಡ ಲಭ್ಯ ಇರುತ್ತೆ, 295649. ಎಸ್ಟಿಡಿ ಕ್ರಮಾಂಕ 08194. ಕೇಳಿ ಹಲೋ ಕಿಸಾನ್ ವಾಣಿ, ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವಿವತ್ತು ಅಡಿಕೆ ಮತ್ತು ತೆಂಗಿನ ಕೃಷಿಯ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅಂದರೆ ಈ ಒಂದು ಅಡಿಕೆ ಮತ್ತು ತೆಂಗಿನ ಕೃಷಿಯ ಬಗ್ಗೆ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ರೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಈ ಒಂದು ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ. ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಸರ್ ಅವರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾದಂತಹ ಎಸ್ಪಿ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮ ಒಂದು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ನೀಡಲಿದ್ದಾರೆ. ನೀವು ನೇರವಾಗಿ ಕರೆ ಮಾಡಿ ನಮಗೆ ಪ್ರಶ್ನೆಗಳನ್ನು ಕೇಳಿದರೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತೇವೆ. ಅಂದರೆ ನೀವು ನಮ್ಮ ನಿಲಯದ ದೂರವಾಣಿಯನ್ನು ಸಂಖ್ಯೆಯನ್ನು ಬರೆದುಕೊಳ್ಳಿ. ಏಕೆಂತಂದರೆ ನೀವು ನೇರವಾಗಿ ಈಗ ಕರೆ ಮಾಡಬೇಕಂತಂದರೆ ನಿಮಗೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಬೇಕಾಗುತ್ತೆ. ಈಗ 944-864-0273 ಮತ್ತೊಂದು ನೀವು ಸಂಖ್ಯೆಯನ್ನು ಬರೆದುಕೊಳ್ಳಿ, 9141-97-0272 ಮತ್ತೊಂದು ಸ್ಥಿರ ದೂರವಾಣಿ ಸಂಖ್ಯೆಯನ್ನು ಬರೆದುಕೊಳ್ಳಿ, 08194-295649 ಅಂತ ಹೇಳ್ತಾ ಈಗ ಸರ್ ಯಶವಂತ್ ಕುಮಾರ್ ಸರ್ ಹಾಗೂ ಶಿವಕುಮಾರ್ ಸರ್ ಅವರು ತಮ್ಮಿಬ್ಬರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಈಗ ಮತ್ತೊಬ್ಬರು ನಮ್ಮ ನಿಲಯದ ಮುಖ್ಯಸ್ಥರಾದಂತಹ ಶಿವಪ್ರಕಾಶ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಈ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಡಿಕೆ ಮತ್ತು ಅಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ತೋಟಗಾರಿಕೆ ಬೆಳೆಯಾಗಿ ಇದೆ. ಇಂಥ ಸಂದರ್ಭದಲ್ಲಿ ಅಡಿಕೆ ಮತ್ತು ತೆಂಗಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಇಬ್ಬರು ಅಧಿಕಾರಿಗಳು ಕೂಡ ಇದ್ದಾರೆ. ಸುಧಾರಿತ ಬೇಸಾಯದ ಕ್ರಮಗಳ ಬಗ್ಗೆ ಯಶವಂತ್ ಕುಮಾರ್ ಟಿಆರ್ ಅವರು ಹೇಗೆ ಒಂದು ಸುಧಾರಿತ ಕ್ರಮಗಳನ್ನು ಅನುಸರಿಸಿದ್ರೆ ನಮಗೆ ಅಡಿಕೆ ಮತ್ತು ತೆಂಗು ಒಂದು ಉತ್ತಮವಾದಂತಹ ವಾಣಿಜ್ಯ ಬೆಳೆ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ನಮಸ್ತೆ, ಎಲ್ಲ ರೈತ ಬಂದವರಿಗೂ ನಮಸ್ತೆ. ಸರ್, ಚಿತ್ರದುರ್ಗ ಜಿಲ್ಲೆಗೆ ತೆಂಗು ಬೆಳೆ ಏನು ಹೊಸದಲ್ಲ, ಅತ್ಯಂತ ಮೋಸ್ಟ್ ಟ್ರೆಡಿಷನಲ್ ಕ್ರಾಪ್ ಅಂದ್ರೆ ಸಾಂಪ್ರದಾಯಿಕ ಬೆಳೆ ನಮಗೆ ತೆಂಗು. ನಮ್ಮ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಭಾಗಗಳನ್ನು ತಾಂಡ್ರೆ ಹೆಚ್ಚಿನ ಪ್ರದೇಶದಲ್ಲಿ ತೆಂಗಿದೆ. ಅದೇ ರೀತಿ ಅಡಿಕೆ, ಇದು ನಮ್ಮ ಸಾಂಪ್ರದಾಯಿಕ ಬೆಳೆ ಅಲ್ಲ, ಆದರೂ ಸಹ ಮೈದಾನ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ವಿಸ್ತರಣೆ ಆಗಿರ್ತಕ್ಕಂಥ ಬೆಳೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ದಶಕದಿಂದ ಅತ್ಯಂತ ಹೆಚ್ಚು ವಿಸ್ತರಣೆಗೊಂಡಿರುವ ಬೆಳೆ ಅಂದ್ರೆ ಅದು ನಮ್ಮ ಅಡಿಕೆ ಬೆಳೆ. ಇಲ್ಲಿ ಮುಖ್ಯವಾಗಿ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂದ್ರೆ, ಈಗ ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂದ್ರೆ, ಅಡಿಕೆ ಬೆಳೆ ಇದು ಒಂಥರ ಶ್ರೀಮಂತರ ಬೆಳೆ ಅಂತ ಅನ್ಬೋದು. ಯಾಕೆ ಅಂದ್ರೆ ಅಡಿಕೆ ಬೆಳೀತಕ್ಕಂಥದ್ದನ್ನ ಒಂದು ಸಮಾಜದಲ್ಲಿ ಅತ್ಯಂತ ಗೌರವದ ಸಂಕೇತದ ರೀತಿಯಲ್ಲಿ ಇವತ್ತು ರೈತರು ಕಾಣ್ತಾ ಇದ್ದಾರೆ. ಇದು ಅಡಿಕೆ ಹೆಚ್ಚು ವಿಸ್ತೀರ್ಣ ನಮ್ಮ ಜಿಲ್ಲೆಯಲ್ಲಿ ಬರ್ಲಿಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು, ಅದರ ಒಂದು ಹೆಚ್ಚಿನ ಲಾಭ ರೈತರಿಗೆ ಈ ಬೆಳೆಯಲ್ಲಿ ಸಿಗ್ತಿರ್ತಕ್ಕಂಥ ಹೆಚ್ಚಿನ ಲಾಭ ಇರ್ಬೋದು. ಅದೇ ರೀತಿ ಇದು ವರ್ಷದ ಕೆಲವೇ ತಿಂಗಳುಗಳಲ್ಲಿ ಮಾತ್ರ ಒಂದು ಕಾರ್ಮಿಕರನ್ನ ಬೇಡ್ತಕ್ಕಂಥ ಬೆಳೆ ಆಗಿದೆ. ಅದಲ್ದಲ್ಲೇ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಮಾರ್ಕೆಟಿಂಗ್ ಸಿಸ್ಟಮ್ ಈ ಬೆಳೆಗಿದೆ. ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ, ರೈತರಿಗೆ ಇದ್ರ ಬಗ್ಗೆ ಸಂಪೂರ್ಣ ಬೆಳೆಯೋದ್ರ ಬಗ್ಗೆ ನಾಲೆಡ್ಜ್ ಇದೆ. ಹೀಗಾಗಿ ನಮ್ಮಲ್ಲಿ ಅಡಿಕೆ ಅತ್ಯಂತ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಇದಕ್ಕೆ ತದ್ವಿರುದ್ಧವಾಗಿ ಇದು ಹವಾಮಾನ ವೈಪರೀತ್ಯಕ್ಕೆ ಒಳಪಡ್ತಕ್ಕಂಥ ಏಕೈಕ ಸೂಕ್ಷ್ಮ ಬೆಳೆ ಆಗಿದೆ. ಯಾಕೆಂದ್ರೆ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಬರಗಾಲ ಎದುರಾಯಿತು ಅಂದರೆ ಪ್ರಪ್ರಥಮವಾಗಿ ಏಟ್ ತಿಂತಕ್ಕಂಥ ಬೆಳೆ ಅಂದರೆ ಇದೆ ನಮ್ಮ ಅಡಿಕೆ ಬೆಳೆ. ಆ ನಿಟ್ಟಿನಲ್ಲಿ ಈಗ ರೈತರು ಹಲವಾರು ಸುಧಾರಿತ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ, ಆದರೂ ಸಹ ಎಲ್ಲೋ ಕೆಲವು ಕಡೆ ಗ್ಯಾಪ್ ಇದೆ. ಎಲ್ಲ ರೈತರು ಸಹ ಈ ಒಂದು ನೀರಿನ ನಿರ್ವಹಣೆ ಆಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಮತ್ತೆ ಅದೇ ರೀತಿ ಕೆಲವು ರೋಗ ಮತ್ತು ಪೀಡೆಗಳ ನಿರ್ವಹಣೆ ಇರ್ಬೋದು, ಇಲ್ಲಿ ಕೆಲವು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡಿಲ್ಲ, ಆ ನಿಟ್ಟಿನಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಿದ್ದಾವೆ. ಅಂತಹ ಒಂದು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದೇ ಆದಲ್ಲಿ ಖಂಡಿತ ಇದು ಸಹ ನಮ್ಮ ರೈತರು ಸಹ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಏನು ಇಳುವರಿ ತೆಗಿತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಇಳುವರಿ ತೆಗಿಬಹುದಾಗಿದೆ. ಸರ್, ಈಗ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡಿಲ್ಲ ನಮ್ಮ ಕೃಷಿಕರು ಅಂದ್ರೆ, ಸರ್ ವೈಜ್ಞಾನಿಕ ಪದ್ಧತಿಗಳು ಅಂತಂದ್ರೆ ಯಾವ ರೀತಿ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಸರ್? ಸರ್, ಈಗ ಮುಖ್ಯವಾಗಿ ಈಗ ತಳಿಗಳ ಆಯ್ಕೆಯಿಂದ ಹಿಡಿದು ನಮ್ಮ ಈಗ ಏನು ಸ್ಥಳೀಯವಾದಂತ ತಳಿನೇ ಬೆಳಿಬೇಕು. ಅಡಿಕೆ ಬೆಳೆ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಭೀಮ್ ಸಮುದ್ರ ಸ್ಥಳೀಯ ಅಂತ ಒಂದು ತಳಿ ಇದೆ, ಅದನ್ನೇ ಬೆಳಿಬೇಕು. ಈಗ ಅಲ್ಲಿ ಕೆಲವು CPCRI ಏನು ಕಾಸರಗೋಡಿಂದ ಹಲವಾರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಮಂಗಳ, ಸುಮಂಗಳ, ಶ್ರೀಮಂಗಳ, ಅವನ್ನ ನಾವು ಇಲ್ಲಿ ಬೆಳಿಲಿಕ್ಕಾಗಲ್ಲ. ಅವು ನಿರ್ದಿಷ್ಟವಾಗಿ ಕರಾವಳಿಗೆ ಇಂಥದ್ದು, ಮೈದಾನ ಪ್ರದೇಶಗಳಿಗೆ ಇಂಥದ್ದಾಗಿ ನಿಗದಿಯಾಗಿರುತ್ತೆ. ಅವು ಅಲ್ಲಿ ಮಾತ್ರ ಅವು ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತವೆ. ನಮ್ಮ ಜಿಲ್ಲೆಗಳಲ್ಲಿ ನಮಗೆ ಸ್ಥಳೀಯವಾಗಿ ಭೀಮ್ ಸಮುದ್ರ ಸ್ಥಳೀಯ ಅಂತ ಏನಿದೆ ಅದನ್ನೇ ನಾವು ಬೆಳೆದ್ರೆ ನಮ್ಮ ರೈತರಿಗೆ ಸಾಕು, ಒಳ್ಳೆ ಇಳುವರಿ ಕೊಡುತ್ತೆ. ಅದಲ್ದಲ್ಲೇ ನೆಕ್ಸ್ಟ್ ನಮ್ಮ ರೈತರು ಎಲ್ಲಿ ಎಡುತ್ತಿರೋದು ಅಂದ್ರೆ ಪೋಷಕಾಂಶ ನಿರ್ವಹಣೆ, ನೀರಿನ ನಿರ್ವಹಣೆ ಮುಖ್ಯವಾಗಿ ಎಡುತ್ತಾ ಇರೋದು ಅಲ್ಲಿ. ಯಾಕೆ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಫಾಸ್ಫರಸ್ ಅಲ್ಲಿ ರಿಚ್ ಇದೆ, ಆದ್ರೆ ನಮ್ಮ ರೈತರು ಏನ್ ಮಾಡ್ತಿದ್ದಾರೆ ಪುನಃ ಪುನಃ DAP ಹಾಕ್ತಾರೆ. DAP ಹಾಕಿದ್ರೆ ಗೊಬ್ಬರ ಹಾಕೋದ್ ಮುಗೀತು ಅಂತ. ಫಾಸ್ಫರಸ್ DAP ಹೆಚ್ಚಾಗಿ ಇರುತ್ತೆ ಅಂತ ಇದೆ, ಅದನ್ನ ಈಗ ನಮ್ಮ ಮಣ್ಣಲ್ಲೇ ಇದೆ ಫಾಸ್ಫರಸ್, ಅದನ್ನ ಪುನಃ ಮತ್ತೆ ಹಾಕೋ ಅವಶ್ಯಕತೆ. ಅದಕ್ಕಿಂತ ಮುಖ್ಯವಾಗಿ ಪೊಟ್ಯಾಶ್ ಬೇಕಾಗಿದೆ ಅಡಿಕೆಗೆ. ಪೊಟ್ಯಾಶ್ ಬೇಕು, ಸಾರಜನಕ ಬೇಕು. ಪೊಟ್ಯಾಶ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ, ಏನ್ ಶಿಫಾರಸಿತ ಪ್ರಮಾಣ ಇದೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಪೊಟ್ಯಾಶ್ನ ಬಳಸ್ತಾ ಇದ್ದಾರೆ. ಆಗ ಆ ಹಿನ್ನೆಲೆಯಲ್ಲಿ ಪೊಟ್ಯಾಶ್ ಅತ್ಯಂತ ಪ್ರಮುಖ ಪೋಷಕಾಂಶ ಗಿಡದ ಒಂದು ಆರೋಗ್ಯ ದೃಷ್ಟಿನಲ್ಲಿ, ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಬೆಳೆಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅಲ್ಲಿ ನಮ್ಮ ರೈತರು ಎಡುತ್ತಾ ಇದ್ದಾರೆ, ಸರಿಯಾದ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇಲ್ಲ. ಸಾವಯವ ಗೊಬ್ಬರನ ಯಾವ ರೈತರನ್ನು ಬಳಸ್ತಾ ಇಲ್ಲ ಇವತ್ತು. ಅಂದ್ರೆ ಈಗ ಯಶವಂತ ಕುಮಾರ್ ಸರ್, ಈ ಪ್ರಮುಖವಾಗಿ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ಕೂಡ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಇದೆ ಸೌಲಭ್ಯ. ಹೌದು ಸರ್. ಆ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಇದೆ ಅನ್ನೋದ್ರ ಬಗ್ಗೆ ಒಂದು ಲ್ಯಾಬ್ನಲ್ಲಿ ಆ ತಮ್ಮ ಮಣ್ಣನ್ನ ತಂದು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಏನು ಬೇಕಾಗಿದೆ ಅನ್ನೋದನ್ನ ಅವರು ವೈಜ್ಞಾನಿಕವಾಗಿ ತಿಳುವಳಿಕೆ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಅನ್ನೋಂತ ವಿಚಾರವನ್ನ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್, ಈಗ ಹೇಳಿದ್ರೆ ನೀವು ಈಗ ಶಿವಕುಮಾರ್ ಸರ್ ನೀವ್ ಹೇಳಿ ಸರ್, ಈಗ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳನ್ನ ಸರಿಯಾಗಿ ಕೊಡಬೇಕಂತಂದ್ರೆ ಯಾವ ಯಾವ ಗೊಬ್ಬರಗಳನ್ನ ನಾವು ಅಡಿಕೆ ಬೆಳೆಗೆ ಕೊಡಬೇಕಾಗುತ್ತೆ ರಾಸಾಯನಿಕ ಗೊಬ್ಬರಗಳಲ್ಲಿ ಸಿಗುವಂತದ್ದು? ಅಂದ್ರೆ ಈಗ ಪೋಷಕಾಂಶಗಳಂದ್ರೆ ಒಂದು ಗಿಡ ಸಂಪೂರ್ಣವಾಗಿ ಬೆಳವಣಿಗೆ ಆಗ್ಬೇಕಂತೆ ಅಂದ್ರೆ ಈಗ ಮನುಷ್ಯನಲ್ಲೇ ಆಗ್ಲಿ ಬರೀ NPK ಇಂದ ಮಾತ್ರ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ. ಲಘು ಪೋಷಕಾಂಶಗಳು ಕ್ಯಾಲ್ಸಿಯಮ್, ಬೋರಾನ್, ಮೆಗ್ನೀಷಿಯಮ್, ಕಾಪರ್, ಐರನ್ ಎಲ್ಲ ಸಂಪೂರ್ಣವಾಗಿದ್ದ ಮಾತ್ರ ಅದು ತನ್ನ ಗಿಡ ತಮ್ಮ ಸಂಪೂರ್ಣ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಅದೇ ರೀತಿ ಇವಾಗ ನಾವು ಬರೀ ಸರ್ಕಾರಿ ಗೊಬ್ಬರ ಅಂದ್ರೆ NPK ಕಂಟೆಂಟ್ ಇರೋ ಮಾತ್ರ ಕೊಟ್ರೆ ಅದು ಅದು ಅದು ಕಂಪ್ಲೀಟ್ ಇಳುವರಿ ಬರೋದಿಲ್ಲ. ಅದಕ್ಕಾಗಿ ನಾವು ಜೊತೆಗೆ ಮೈಕ್ರೋನ್ಯೂಟ್ರಿಯಂಟ್ ಇರತಕ್ಕಂಥ ಗೊಬ್ಬರಗಳು ಇದಾವೆ. ಇವಾಗ ಎಕ್ಸಾಂಪಲ್ ಒಂದು ಯಥೇಚ್ಛವಾಗಿ ಈಗ ರೀಸೆಂಟ್ ಆಗಿ ಬಳಸ್ತಿರೋದಂದ್ರೆ ಮಹದಂದು ಕ್ರಾಪ್ಟೆಕ್ 9/24/24 ಅಂತ ಬಳಸ್ತಾ ಇದ್ದಾರೆ. ಅದರಲ್ಲಿ 9/24/24 NPK ಕಂಟೆಂಟು ಇರುತ್ತೆ, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಬೋರಾನ್ ಕಂಟೆಂಟು ಇರುತ್ತೆ. ಅದೇ ರೀತಿ ಅದ್ರ ಜೊತೆಗೆ ಈಗ ಸಾವಯವ ಮಾಡದಾದ್ರೆ ಇದು ಕುರಿ ಗೊಬ್ಬರದಲ್ಲಿ ಹೆಚ್ಚು ಇಳುವರಿ ಬರ್ತತೆ. ಅದೇ ರೀತಿ ಅದ್ರ ಜೊತೆಗೆ ನಾವು ಇವಾಗ ಈ ಟೈಮಲ್ಲಿ ಇವಾಗ ಹಿಂಗಾರು ಈಗ ಕಳೆ ತುಂಬಾ ಬೆಳೆದಿರ್ತತೆ. ಯೂಶಲಿ ರೈತರು ಇವಾಗ ಬೇಸಾಯ ಮಾಡೋದಿಲ್ಲ. ಅದ್ರ ಜೊತೆಗೆ ಈ ಸೆಣಬಿನ ಬೀಜ, ಡಯಾಂಚ ಕೆಲವೊಂದೆಲ್ಲ ಹಾಕೊಂಡ್ರೆ ಸೆಣಬಿನ ಬೀಜದಲ್ಲಿ ಹೆಚ್ಚು ಪೊಟ್ಯಾಶ್ ಇರ್ತತೆ. ಪೊಟ್ಯಾಶೇ ಮುಖ್ಯ ಕಾರಣ ಇಳುವರಿ ಬರಲಿಕ್ಕೆ. ಫಾಸ್ಫರಸ್ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿ ಪೊಟ್ಯಾಶ್ ಮುಖ್ಯ. ಸರ್ ಮುಂಚೆ ಹೇಳ್ದಂಗೆ ಪೊಟ್ಯಾಶ್ ನಾವು ಹೆಚ್ಚು ಕೊಟ್ರೆ ಇಳುವರಿಯಲ್ಲಿ ವ್ಯತ್ಯಾಸ ಆಗ್ತದೆ. ಎಲ್ಲಾ ಪೋಷಕಾಂಶಗಳು ಗಿಡಕ್ಕೆ ಮುಖ್ಯನೇ, ಆದ್ರೆ ಪೊಟ್ಯಾಶ್ ಇಂದ ಹೆಚ್ಚು ಇಳುವರಿ ಪಡಿಬಹುದು. ಅದೇ ರೀತಿ ಆ ಹೆಚ್ಚು ಪೊಟ್ಯಾಶ್ ಇರತಕ್ಕಂಥ ಈ ಹಸಿರೆಲೆ ಬೀಜಗಳು, ಇವನ್ನ ಸೆಣಬಿನ ಬೀಜ, ಹುರುಳಿ, ಬೀನ್ಸ್ ಇವನ್ನೆಲ್ಲ ಹಾಕೊಂಡು ಹಿಂಗಾರಲ್ಲಿ ಕ್ರಾಪ್ ರೊಟೇಷನ್ ಮಾಡ್ತಿದ್ರೆ ಅದನ್ನ ಹೆಚ್ಚು ಇಳುವರಿನೂ ಬರ್ಬೋದು, ಕಳೆನೂ ಕೂಡ ಅವಾಯ್ಡ್ ಆಗ್ತದೆ, ಮತ್ತೆ ಮಣ್ಣಿನ ತೇವಾಂಶ ಮತ್ತು ಸೂಕ್ಷ್ಮ ಜೀವಿಗಳ ಸಂಖ್ಯೆನೂ ಕೂಡ ಮೇಂಟೈನ್ ಆಗುತ್ತೆ. ಸರ್ ಯಶವಂತ ಕುಮಾರ್ ಸರ್ ನೀವ್ ಹೇಳಿ ಸರ್, ಈಗ ನಮ್ಮ ಇವರು ಶಿವಪ್ರಕಾಶ್ ಸರ್ ಹೇಳಿದ್ರು ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳಿದ್ರು ಸರ್, ಈಗ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ತೋಟಗಾರಿಕಾ ಬೆಳೆಗಳಲ್ಲಿ, ಅದರಲ್ಲಿ ಎಸ್ಪೆಷಲಿ ಅಡಿಕೆ ಮತ್ತು ತೆಂಗಿನಲ್ಲಿ. ಈಗ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಅವ್ರಿಗೆ ಯಾವ ಕಾಲದಲ್ಲಿ ಮಾಡಿಸ್ಬೇಕು, ಮಣ್ಣನ್ನು ಹೇಗೆ ತೆಗಿಬೇಕು ಸರ್? ಈಗ ಎಲ್ಲ ಪೋಷಕಾಂಶಗಳನ್ನ ಕೊಟ್ಟಿರ್ತಾರೆ. ಇಲ್ಲ, ಯೂಶಲಿ ಬಹುವಾರ್ಷಿಕ ಬೆಳೆಗಳಲ್ಲೇ ಬೇರೆ ತರ ಪದ್ಧತಿ ಇರುತ್ತೆ. ಈಗ ಏನು ಗೊಬ್ಬರ ಎಲ್ಲ ಇಳುವರಿ ಕೊಯ್ದಾದ ನಂತರ ಇದನ್ನ ನಾವು ಮಾಡಿಸ್ಕೋಬೇಕಾಗತ್ತೆ. ಗೊಬ್ಬರ ಹಾಕಕ್ಕಿಂತ ಮುಂಚೆ ನಾವು ಮಣ್ಣಿನ ಒಂದು ಮಾದರಿನ ತೆಗಿಬೇಕಾಗತ್ತೆ. ಬಹುವಾರ್ಷಿಕ ಬೆಳೆಗಳಿಗೆ ಏನು ಗಿಡಗಳ ಮಧ್ಯದಲ್ಲಿ ಎರಡು ಸಾಲುಗಳ ಮಧ್ಯದಲ್ಲಿ ಒಂದು ಯಾವ ಬೆಳೆ ನಾವು ಈಗ ತೆಂಗಾದ್ರೆ ಆಳವಾಗಿ ಬೇರು ಹೋಗುತ್ತೆ ಸ್ವಲ್ಪ ಅಡಿಕೆಗಿಂತ, ಅದರ ಆಧಾರದ ಮೇಲೆ ಯಾವ ಬೆಳೆ ಬೆಳೀತಾ ಇದೀವಿ ಅದರ ಆಧಾರದ ಮೇಲೆ ನಾವು ಆಳನ್ನು ನಿರ್ಧಾರ ಮಾಡ್ಕೊಂಡು ಅಲ್ಲಿ ನಾವು ಮಣ್ಣಿನ ಸ್ಯಾಂಪಲ್ ನ ತೆಗಿಬೇಕಾಗತ್ತೆ. ಇದು ನೀವು ಎಲ್ಲ ರೈತರು ಒಂದ್ ಮನಗಾಣಬೇಕು, ಪ್ರತಿ ಅಟ್ಲೀಸ್ಟ್ ಎರಡರಿಂದ ಮೂರು ವರ್ಷಕ್ಕೊಮ್ಮೆನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ, ಕೃಷಿ ಇಲಾಖೆನಲ್ಲಿ ಇದೆ. ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಅದರಿಂದ ಏನು ಶಿಫಾರಸ್ ಹೊರಗ್ ಬರುತ್ತೆ ಅದ್ರ ಆಧಾರದಲ್ಲಿ ಗೊಬ್ಬರಗಳನ್ನ ಬಳಸಿದ್ದೇ ಆದಲ್ಲಿ ಖಂಡಿತ ಇದು ರೈತರಿಗೆ ಕಡಿಮೆ ತಮ್ಮ ಇದು ಬೇಸಾಯದ ಖರ್ಚನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ. ಒಂದು, ಎರಡನೇದು ಗಿಡಗಳಿಗೂ ಅದು ಪೂರಕವಾಗಿರುತ್ತೆ. ಆ ನಿಟ್ಟಿನಲ್ಲಿ ರೈತರು ವೈಜ್ಞಾನಿಕವಾದ ಸ್ವಲ್ಪ ಅಳವಡಿಸ್ಕೋಬೇಕಾಗಿದೆ. ಆವಾಗ ಇಳುವರಿ ಕೂಡ ಹೆಚ್ಚಾಗುತ್ತೆ. ಇಳುವರಿ ಹೆಚ್ಚಾದಾಗ ಅವರಿಗೆ ವೆಚ್ಚ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಆದಾಯ ಅನ್ನುವಂಥದ್ದು ಹೆಚ್ಚು ಬರುತ್ತೆ. ಈ ದೃಷ್ಟಿಯಿಂದಲೂ ಕೂಡ ರೈತರು ಯೋಚನೆ ಮಾಡಬೇಕು. ಇದನ್ನೇ ವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತ ಹೇಳುವಂಥದ್ದು. ಒಂದು ಫೋನ್ ಕರೆ ಇದೆ, ಮೊದಲು ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಹೇಳಿ, ಹೆಸರು ಹೇಳಿ. ಜಗದೀಶ್ ಅಂತ ಸರ್, ಚಳ್ಳಕೆರೆಯಿಂದ ಸರ್. ಜಗದೀಶ್ ಅವರೇ ಹೇಳಿ, ಕೇಳಿ ಏನು ಪ್ರಶ್ನೆ? ಈಗ ಅಡಿಕೆ ಮತ್ತು ತೆಂಗಿಗೆ ಸಂಬಂಧಪಟ್ಟಂತೆ ಸರ್, ಒಳ್ಳೆ ಕಾನ್ಸೆಪ್ಟ್ ಸರ್, ಒಳ್ಳೆ ವಿಷಯ ತಾಂಡಿದ್ರು ಸರ್. ಯಶವಂತ್ ಕುಮಾರ್ ಸರ್ಗೂ ಇಬ್ರು ಸರ್ಗೂ ನಮಸ್ಕಾರ ಸರ್, ಮತ್ತೆ ಮಲ್ಟಿಟಾಪ್ ಸರ್ಗೂ ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಜಗದೀಶ್ ಸರ್. ಈಗ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನ ಏನೇನ್ ಬೆಳಿಬಹುದು ಸರ್ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ? ನಮಸ್ತೆ ಜಗದೀಶ್, ಈಗ ನಿಮ್ದು ತೋಟ ಎಷ್ಟು ವಯಸ್ಸಿಂದು? ಮೂರ್ ವರ್ಷದ ಮೇಲೆ ಮೂರ್ ತಿಂಗಳು ಅಂದ್ರೆ ಈಗ ಇನ್ನೂ ಅದು ಇಳುವರಿಗಿನ ಪೂರ್ವ ಅವಧಿನಲ್ಲಿ ಇರುತ್ತೆ. ಈಗ ನೀವು ಯಾವ್ದಾದ್ರು ತರಕಾರಿ ಬೆಳೆಗಳು, ಈಗ ಅಂತರ ಬೆಳೆಗಳು ಅಂದ್ರೆ ಈಗ ಫಸ್ಟ್ ಮೂರ್ ವರ್ಷ ನೋಡಿ, ಅಡಿಕೆಗೆ ಒಂದು ನೆರಳಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಫಸ್ಟ್ ಪ್ರಥಮ ಮೂರ್ ವರ್ಷ ಪಪ್ಪಾಯ, ಬಾಳೆ, ನುಗ್ಗೆ ಈ ತರದ ಬೆಳೆಗಳನ್ನ ಬೆಳ್ಕೊಂಡು ನೆರಳನ್ನು ಒದಗಿಸ್ಬೇಕು. ಅದಾದ ನಂತರ ಈಗ ನೀವು ಯಾವ್ದಾದ್ರು ಕೆಲವು ತರಕಾರಿ ಬೆಳೆಗಳಿಗೂ ಸಹ ಹೋಗ್ಬೋದು, ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಒಂದು ಐದು ವರ್ಷ ನಂತರ, ಐದರಿಂದ ಏಳು ವರ್ಷದ ನಂತರ ನೀವು ಈಗ ಬಳ್ಳಿ ಆಗ್ತಕ್ಕಂಥದ್ದು ಯಾವುದು, ನಮ್ಮ ಕಾಳುಮೆಣಸು ಇರ್ಬೋದು ಅಥವಾ ವಿಳ್ಯದೆಲೆ ಇರ್ಬೋದು, ಈ ತರದ ಕೆಲವು ಬಳ್ಳಿ ಬೆಳೆಗಳನ್ನು ಸಹ ನಾವು ಮರಕ್ಕೆ ಹಬ್ಬಿಸ್ಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಒಂದು ಮಣ್ಣಿನ ಇದು ಗುಣಲಕ್ಷಣಗಳನ್ನ ನೋಡ್ಕೊಂಡು, ನಿಮಗೆ ಲೇಬರ್ ಅವೈಲಬಿಲಿಟಿ ನೋಡ್ಕೊಂಡು ನೀವು ಆ ಬೆಳೆನ ನಿರ್ಧಾರ ಮಾಡಬೇಕಾಗುತ್ತೆ. ಕಾಫಿ ಕಾಳುಮೆಣಸು, ಕಾಫಿಗೆ ಸ್ವಲ್ಪ ನೆರಳ್ಬೇಕು. ನಿಮ್ದು ಮೂರ್ ವರ್ಷ ಮೂರ್ ತಿಂಗಳ ಗಿಡ ಅಂದ್ರೆ ಇನ್ನೂ ಸ್ವಲ್ಪ ತೋಟ ನಿಮಗೆ 50% ಶೇಡ್ ಬರೋವರೆಗೂ ಕಾಫಿ ಬೆಳಿಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ನೂ ಸ್ವಲ್ಪ ಕಾಯ್ಬೇಕಾಗತ್ತೆ. ಈಗ ಕಾಳುಮೆಣಸು ಹಬ್ಬಿಸ್ಲಿಕ್ಕೆ ಮಿನಿಮಮ್ ಒಂದು ಆರರಿಂದ ಎಂಟು ವರ್ಷದ ತೋಟ ಆಗಿರ್ಬೇಕಾಗತ್ತೆ. ಯಾಕೆಂದ್ರೆ ಗಿಡ ಚಿಕ್ಕದಿರುತ್ತೆ, ಕಾಳುಮೆಣಸು ಇಮಿಡಿಯೇಟ್ ಎದ್ಬಿಡುತ್ತೆ ಬಳ್ಳಿ, ಬಟ್ ನಿಮಗೆ ಹಬ್ಬಿಸ್ಲಿಕ್ಕೆ ಅಲ್ಲಿ ಆಧಾರ ಬೆಳೆಯಾಗಿ ಇರಲ್ಲ. ಅಡಿಕೆಗೆ ಹಬ್ಬಿಸ್ಬೇಕಾಗಿರೋದ್ರಿಂದ ನೀವು ಈಗ್ಲೇನೆ ಇಮಿಡಿಯೇಟ್ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೂ ಸಹ ಕಾಳುಮೆಣಸಿಗೂ ಸಹ ನೆರಳಿನ ಅವಶ್ಯಕತೆ ಇರೋದ್ರಿಂದ ಇನ್ನೊಂದು ಮೂರ್ ವರ್ಷ ಕಾದ್ಬಿಟ್ಟು ನಂತರ ನೀವು ಆ ಬೆಳೆಗಳಿಗೆ ಹೋಗ್ಬೋದು. ಈಗ ಸದ್ಯಕ್ಕೆ ನೀವು ಯಾವ್ದಾದ್ರು ತರಕಾರಿ ಬೆಳೆಗಳಿಗೆ ಹೋದ್ರೆ ಸೂಕ್ತ ಜಗದೀಶ್ ಅವರೇ. ಏಲಕ್ಕಿ ಬೆಳಿಬೇಕು ಒಂದು 500 ಸಸಿ ಅಂತ ಕಾಣ್ತೀವಿ ಸರ್, ಅದು ತುಂಬಾ ಸೆನ್ಸಿಟಿವ್, ಬಹಳ ಕಷ್ಟ ಅಂತ ಹೇಳ್ತಾರೆ, ಬೆಳಿಲಿಕ್ಕೆ ಅವಕಾಶ ಇದೆಯಾ ಸರ್ ನಮ್ಗೆ? ಇಲ್ಲ, ಏನು ಅಂದ್ರೆ ಏಲಕ್ಕಿದು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಎಲ್ಲೂ ಸಹ ಏನು ಜಾಸ್ತಿ ಯಶಸ್ ಕಂಡಿಲ್ಲ. ಆದ್ರೆ ಅದು ನೋಡ್ಬೇಕು, ಈಗ ನಮ್ಮ ಅದು ಸಹ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದಾರೆ ಕೆಲವು ರೈತರು. ಆದ್ರೆ ಪ್ರಾಯೋಗಿಕವಾಗಿ ರೈತರು ಅದನ್ನ ತೋಟನ ಉತ್ತಮವಾಗಿ ನಿರ್ವಹಿಸಿದಂತ ಉದಾಹರಣೆಗಳು ಸಾಕಷ್ಟು ಕಮ್ಮಿ ಇರೋದ್ರಿಂದ ನಮ್ಮ ಬಯಲು ಪ್ರದೇಶಕ್ಕೆ ಸೂಕ್ತವಾದಂತ ಹಲವಾರು ಬೆಳೆಗಳಿದಾವೆ, ಅವನ್ನ ಆಯ್ಕೆ ಮಾಡ್ಕೊಳ್ಳಿ. ಪ್ರಾಯೋಗಿಕ ಯಾರೋ ಈಗ ಎಕ್ಸ್ಪೆರಿಮೆಂಟ್ ಸಂಶೋಧನಾ ಕೇಂದ್ರಗಳಲ್ಲಿ ಅದು ಸರ್ಕಾರದಿಂದ ದುಡ್ಡು ಹೂಡಿ ಅಲ್ಲಿ ಪ್ರಯೋಗಗಳು ಮಾಡ್ತಾರೆ, ಅಲ್ಲಿ ಮಾಡ್ಕೊಳ್ಳಿ. ಬಟ್ ನಮ್ಮಂತ ರೈತರ ತಾಕುಗಳಲ್ಲಿ ಯಾರು ರೈತರು ನಮ್ಮ ಅಕ್ಕಪಕ್ಕ ಯಾರು ಬೆಳೆದ್ ಯಶಸ್ವಿ ಆಗಿದ್ದಾರೆ ಅವ್ರನ್ನ ಮಾದರಿಯಾಗಿ ತಗೊಳ್ಳಿ ನೀವು, ಸಾಕು. ಒಳ್ಳೇದು ಜಗದೀಶ್ ಅವರೇ, ಕರೆ ಮಾಡಿದ್ದು ಧನ್ಯವಾದಗಳು ಸರ್. ಈಗ ನಮ್ಮ ಒಂದು ಭಾಗದಲ್ಲಿ ಈಗ ಚಿತ್ರದುರ್ಗದ ವ್ಯಾಪ್ತಿಯೊಳಗಡೆ ನಾವು ತಗೊಳ್ಬೇಕು ಅಂತಂದ್ರೆ, ಈಗ ದಾವಣಗೆರೆ ಅಂದ್ರೆ ಅದೊಂದು ರೀತಿ ಅಡಿಕೆ ಬೆಳೆ ಜಾಸ್ತಿ ಆಗ್ತಾ ಇದೆ ಸರ್. ನಮ್ಮ ಚಿತ್ರದುರ್ಗದಲ್ಲೇ ಕೆಲವು ತಾಲೂಕಿನಲ್ಲಿ ಈಗ ಅಡಿಕೆ ಬೆಳೆಯೇ ಬೆಳೆಯೋದು ಸೂಕ್ತ ಅಲ್ಲ ಅಂತೇಳಿ ಸಾಕಷ್ಟು ವಿಜ್ಞಾನಿಗಳ ವಾದ ಇದೆ ಸರ್. ಅಂಥದ್ರಲ್ಲೂ ಇಲ್ಲಿ ಕಾಫಿ, ಕಾಳುಮೆಣಸು ಇವೆಲ್ಲ ಬೆಳಿಲಿಕ್ಕೆ ಈಗ ಸಾಧ್ಯ ಸರ್? ಇದೆಲ್ಲ ಮಲೆನಾಡಿನಲ್ಲಿ ಬೆಳೆಯುವಂತಹ ಬೆಳೆ ಇದು. ಇಲ್ಲ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಅಡಿಕೆ ನಾನು ಮುಂಚೆನೆ ಹೇಳ್ದಂಗೆ ಇದು ನಮ್ಮ ಜಿಲ್ಲೆಗೆ ಸಾಂಪ್ರದಾಯಿಕ ಬೆಳೆಯನ್ನಲ್ಲ, ಇದು ಮಲೆನಾಡು ಮತ್ತೆ ಕೋಸ್ಟಲ್ ಪ್ರದೇಶದಲ್ಲಿ ಮಾತ್ರ ಕರಾವಳಿ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆ ಆಗಿತ್ತು. ಆದರೆ ಇದನ್ನ ವಿಸ್ತರಣೆ ಆಗ್ತಾ ಆಗ್ತಾ ಮೈದಾನ ಪ್ರದೇಶಗಳಲ್ಲೂ ಸಹ ಬೆಳೀತಾ ಇದ್ದಾರೆ. ಆದರೆ ಇದು ನಮ್ಮ ವಿಜ್ಞಾನದ ಪ್ರಕಾರ, ಗೋರಖ್ ಸಿಂಗ್ ವರದಿಯ ಪ್ರಕಾರ, ಇದು ನಮ್ಮ ಜಿಲ್ಲೆಗೆ ಶಿಫಾರಸಿತ ಬೆಳೆ ಅಲ್ಲ. ಆದರೆ ರೈತರು ಲಾಭದ ದೃಷ್ಟಿಯಿಂದ ನಾನು ಮುಂಚೆನೆ ಹೇಳ್ದಂಗೆ ಅತ್ಯಂತ ಕಡಿಮೆ ಖರ್ಚು ಮತ್ತೆ ಹೆಚ್ಚು ಲಾಭ ಒಳ್ಳೆ ಧಾರಣೆ ಇರೋದ್ರಿಂದ ರೈತರು ಬೆಳೀತಾ ಇದ್ದಾರೆ. ಅದನ್ನ ನಾವು ಆಗ್ಲಿ ಸರ್ಕಾರ ಆಗ್ಲಿ ತಡಿಲಿಕ್ಕಾಗಲ್ಲ. ಒಂದು ಎರಡನೇದು ನೀವು ಕೇಳಿದ್ದು ಈಗ ಕಾಳುಮೆಣಸು ಮತ್ತೆ ಕಾಫಿ ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದು. ಕಾಳುಮೆಣಸು ನಮ್ಮ ಭಾಗಕ್ಕೆ ಶಿಫಾರಸಿತ ಬೆಳೆ ಆಗಿದೆ. ಕಾಳುಮೆಣಸು ಖಂಡಿತವಾಗಿ ನೆರಳು ಕೊಡ್ತಕ್ಕಂಥ ಅಡಿಕೆ ತೋಟದ 6-8 ವರ್ಷದ ಅಡಿಕೆ ತೋಟಗಳಲ್ಲಿ ಬೆಳಿಬಹುದಾಗಿದೆ. ಕಾಫಿನೂ ಸಹ ಬೆಳೆದಂತ ಪ್ರಕರಣಗಳು ಇದಾವೆ, ಇಲ್ಲ ಅಂತಿಲ್ಲ. ಬಟ್ ಅಲ್ಲಿ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಸುತ್ತ ಗಾಳಿ ತಡೆಗಳು ಹಾಕೊಂಡಿರ್ಬೇಕು, ಒಳ್ಳೆ ನೀರಾವರಿ ವ್ಯವಸ್ಥೆ ಇರಬೇಕು, ಮಣ್ಣು ಸೂಕ್ತ ಆಗಿದ್ರೆ ಖಂಡಿತ ಕಾಫಿ ಬೆಳೆದು ಸಕ್ಸಸ್ ಆಗಿರ್ತಕ್ಕಂಥ ಉದಾಹರಣೆಗಳು ಇದಾವೆ. ಅಂದ್ರೆ ಬೆಳಿಬಹುದು ಅಂತ ಹೇಳ್ತೀರಾ? ಬೆಳಿಬಹುದು ಸರ್, ಬೆಳಿಬಹುದು. ನಮ್ಮ ಶಿಫಾರಸಿತ ತಳಿಗಳು ಏನಿದಾವೆ, ಯೂನಿವರ್ಸಿಟಿ ಅವರನ್ನ ಅಥವಾ ಇಲಾಖೆಯವ್ರನ್ನ ಭೇಟಿ ಮಾಡಿ ನಮ್ಮ ಸುತ್ತಮುತ್ತ ರೈತರು ಯಾರು ಬೆಳೆದಿದ್ದಾರೆ ಅವ್ರ ಒಂದು ಅನುಭವನ ಪಡ್ಕೊಂಡು ಇದೆಲ್ಲದನ್ನು ಒಗ್ಗೂಡಿಸ್ಕೊಂಡು ಬೆಳಿಬೇಕು. ಯಾರೋ ಯೂಟ್ಯೂಬ್ ಅಲ್ಲಿ ಬಂತು ಅಥವಾ ಯಾವ್ದೋ ಒಂದು ಒಬ್ರು ಶಿಫಾರಸು ಮಾಡಿದ್ದನ್ನು ನೋಡ್ಕೊಂಡ್ಬಂದು ನಾನು ಏಕದಮ್ ಬೆಳಿತೀನಿ ಅನ್ನೋ ತಪ್ಪು. ರೈತರು ಬೆಳೆದಿರ್ತಕ್ಕಂತ ರೈತರ ತೋಟಗಳಿಗೆ ಹೋಗಿ ನೋಡ್ಬೇಕು, ಅಲ್ಲಿ ಇರ್ತಕ್ಕಂಥ ಏಳು ಬೇಳುಗಳನ್ನ ಫಸ್ಟ್ ಅವ್ರ ಸಾಧಕ ಬಾಧಕಗಳು ಏನಿದಾವೆ ಅನ್ನೋದ ಮನಗಾಣ್ಬೇಕು ಅವರು. ಅದಾದ ನಂತರ ಅವರಿಗೆ ಮನಸ್ಸಿಗೆ ತೃಪ್ತಿ ಆಯ್ತು ಅಂದ್ರೆ ಅವ್ರು ಬೆಳಿಬಹುದು. ಈಗ ಅಡಿಕೆಯಲ್ಲಿ ಇಷ್ಟೆಲ್ಲ ನೀವು ಒಂದು ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯಾಗಿ ಬೆಳಿಬಹುದು ಅಂತ ಹೇಳಿದ್ರ, ಈಗ ತೆಂಗಿನ ಬೆಳೆಯಲ್ಲಿ ಯಾವ್ಯಾವ ಬೆಳೆಗಳು ಬೆಳೆಯಕ್ಕೆ ಅವಕಾಶ ಇದೆ ಸರ್? ಇಲ್ಲೂ ಸಹ ತೆಂಗಿನ ಬೆಳೆಯಲ್ಲೂ ಸಹ ಆ ತೋಟದ ವಯಸ್ಸಿನ ಆಧಾರದ ಮೇಲೆ ಪ್ರಾರಂಭಿಕ ವರ್ಷಗಳಲ್ಲಿ ತರಕಾರಿಗಳನ್ನ ಬೆಳ್ಕೋಬಹುದು ಸರ್. ಅದೇ ರೀತಿ ಒಂದು 6-8 ವರ್ಷದ ನಂತರ ಯಾವಾಗ ಅದು ಸ್ಟೆಮ್ ಎಲ್ಲ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಅದಾದ ನಂತರ ಅಲ್ಲೂ ಸಹ ಅಡಿಕೆಗೆ ಯಾವ ರೀತಿ ನಾವು ಕಾಳುಮೆಣಸು ವೀಳ್ಯದೆಲೆ ಬೆಳ್ಳಿಗಳನ್ನ ಹಬ್ಬಿಸಬಹುದು. ಅದೇ ರೀತಿ ಕೋಕೋ ನಮ್ಮ ಜಿಲ್ಲೆನಲ್ಲಿ ಮುಖ್ಯವಾಗಿ ಬೆಳಿಬಹುದಾದಂತ ತೆಂಗಿನಲ್ಲಿ ಬೆಳಿಬಹುದಂತ ಅಥವಾ ಅಡಿಕೆನಲ್ಲಿ ಬೆಳಿಬಹುದಾದಂತ ಬೆಳೆ ಅಂದ್ರೆ ಕೋಕೋ ಬೆಳೆಯನ್ನು ಬೆಳಿಬಹುದು. ಕೋಕೋ ಬೆಳೆ ಅತ್ಯಂತ ಒಂದು ನೆರಳನ್ನು ಬಯಸ್ತಕ್ಕಂಥ ಬೆಳೆ, ಅದನ್ನು ಸಹ ಬೆಳೆದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಕೋಕೋ ಬೆಳೆದು ಒಂದು ಆದಾಯ ಕಮ್ಮಿ ಇದ್ರು ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಎಲೆ ಸಾವಯವ ವೇಸ್ಟ್ ಏನಿದೆ ಅದು ಬಹಳ ನಮ್ಮ ತೋಟಕ್ಕೆ ಲಾಭ ಕೊಡುತ್ತೆ. 1 ಎಕರೆನಲ್ಲಿ ನಮಗೆ 2 ಟನ್ನಷ್ಟು ವೇಸ್ಟ್ ಸಿಗುತ್ತೆ. ಆ ಎಲೆನೆ ನಾವು ಮರುಪಯೋಗ ಬಳಸ್ಕೊಂಡ್ರೆ ನಾವು ಗೊಬ್ಬರಕ್ಕೆ ಮಾಡ್ತಕ್ಕಂತ ಖರ್ಚನ್ನ ಅದು ಕಮ್ಮಿ ಮಾಡುತ್ತೆ. ಈ ರೀತಿ ನಾವು ಬೆಳೆ ವೈವಿಧ್ಯತೆಯನ್ನು ಇಟ್ಕೊಂಡ್ರೆ ಒಂದಲ್ಲ ಒಂದು ಬೆಳೆ ನಮಗೆ ಕೈ ಹಿಡಿಯುತ್ತೆ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿತ ಆದಾಗ. ಅದನ್ನ ರೈತರು ಮನಗಾಣ್ಬೇಕು. ಅಂದ್ರೆ ತೆಂಗು ಮತ್ತು ಅಡಿಕೆಯ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಕೋಕೋನ ಹೇರಳವಾಗಿ ತಾವು ಶಿಫಾರಸು ಮಾಡಬಹುದು ಅಂತ? ಖಂಡಿತ ಸರ್, ಖಂಡಿತ. ಯಾಕೆ ಅಂದ್ರೆ ಅದಕ್ಕೆ ಕ್ಯಾಂಪ್ಕೋದವರಿಂದ ಬೈಬ್ಯಾಕ್ ಸಿಸ್ಟಮ್ ಇದೆ. ಕ್ಯಾಂಪ್ಕೋದವರು ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಗಿಡಗಳನ್ನ ಕೊಡೋದಿರಬಹುದು, ಅದೇ ರೀತಿ ಅವರು ಬೆಳೆಯೋದಕ್ಕೆ ತಾಂತ್ರಿಕತೆ ಕೊಡೋದಿರಬಹುದು. ಅದಾದ ನಂತರ ಬೆಳೆದ ನಂತರ ಅದನ್ನ ಯಾವ ರೀತಿ ಅವರು ಪ್ರೊಸೆಸ್ ಮಾಡೋದು, ಸಂಸ್ಕರಣೆ ಮಾಡೋದಿರಬಹುದು, ಅದನ್ನ ಖರೀದಿ ಮಾಡ್ತಾರೆ ಅವರು. ಮಾರ್ಕೆಟಿಂಗ್ ಸಹ ಕೊಡ್ತಾರೆ ಕ್ಯಾಂಪ್ಕೋದವರು. ಸೊ ನಮ್ಮ ಕ್ಯಾಂಪ್ಕೋ ನಮ್ದು ಸಹಕಾರಿ ಸಂಸ್ಥೆ, ಸರ್ಕಾರಿ ಸಹಕಾರಿ ಸಂಸ್ಥೆ ಆಗಿರೋದ್ರಿಂದ ಅವರೆಲ್ಲ ರೀತಿಯ ಒಂದು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದಾರೆ ಜಿಲ್ಲೆಯಲ್ಲಿ. ಆಸಕ್ತ ರೈತರು ನಮ್ಮಲ್ಲಿ ಜಿಲ್ಲೆಯಲ್ಲಿ 40,000 ಹೆಕ್ಟೇರ್ ತೆಂಗಿದೆ, ಎಸ್ಟಾಬ್ಲಿಶ್ಡ್ ಗಾರ್ಡನ್ ಇದೆ. ಅವ್ರು ಖಂಡಿತ ಇದನ್ನ ಅಂತರ ಬೆಳೆಯಾಗಿ ತಗೊಂಡ್ರೆ ಅವರಿಗೊಂದು ಪೂರಕವಾದಂತ ಒಂದು ಆದಾಯ ಇದು. ರೈತರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಈಗ ಸಾಮಾನ್ಯವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತೆಂಗು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ತಾವು ಮೊದಲೇ ಹೇಳಿದ ಹಾಗೆ ಹಿರಿಯೂರು ತಾಲೂಕು, ಹೊಸದುರ್ಗ ತಾಲೂಕಿನಲ್ಲಿ ಬಹುತೇಕವಾಗಿ ಹೆಚ್ಚು ಪ್ರಮಾಣದಲ್ಲಿ ತೆಂಗು ಕಂಡು ಬರುತ್ತೆ. ಈ ತೆಂಗಿನ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿಯೂ ಕೂಡ ಕೋಕೋವನ್ನ ನೀವು ಬಳಸಬಹುದು ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್, ಖಂಡಿತ ಮಾಡಬಹುದು. ಅಲ್ಲೂ ಕೂಡ ಬೆಳೆಸಬಹುದು ಮತ್ತು ಅಂತರ ಬೆಳೆಯಾಗಿ ಅಡಿಕೆನು ಕೂಡ ಕೆಲವು ಸಂದರ್ಭಗಳಲ್ಲಿ ಅದು ಸರಿಸಮಾನವಾಗಿ ಬೆಳೆಸ್ತಾರೆ. ಅಡಿಕೆನಲ್ಲಿ ಕೋಕೋ ಬೆಳೀತಾರೆ ಸರ್? ಅಡಿಕೆನ ಬೆಳೆಸ್ತಾರೆ ಮತ್ತು ತೆಂಗಿನ ನಡುವಿನ ಜಾಗದಲ್ಲಿ ಈ ಅಡಿಕೆನು ಕೂಡ ಇಲ್ಲ. ಅದು ವೈಜ್ಞಾನಿಕವಾಗಿ ಶಿಫಾರಸು ಇಲ್ಲ ಸರ್, ಅದು ತಪ್ಪು ಕ್ರಮ. ರೈತರು ಮಾಡ್ತಾ ಇದಾರೆ ಬಟ್ ಅದು ವೈಜ್ಞಾನಿಕವಾಗಿ ಒಳ್ಳೇದಲ್ಲ. ಅಂದ್ರೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಸರ್? ಹೌದು ಸರ್, ಅದು ಎರಡು ಒಂದೇ ಕುಟುಂಬಕ್ಕೆ ಸೇರಿದ ಬೆಳೆಗಳು, ತೆಂಗು ಮತ್ತು ಅಡಿಕೆ. ಅಲ್ಲಿ ತೆಂಗಿಗೆ ಬರ್ತಕ್ಕಂಥ ಕೀಟಗಳು, ರೋಗಗಳು ಸರ್ವಸಾಮಾನ್ಯವಾಗಿ ಅಡಿಕೆಗೂ ಬರುತ್ತೆ, ಅಡಿಕೆಗೂ ತೆಂಗಿಗೂ ಕೂಡ ಬರುತ್ತೆ. ಹಾಗಾಗಿ ಅದು ಶಿಫಾರಸು ಮಾಡಿಲ್ಲ ಸರ್ ವೈಜ್ಞಾನಿಕ. ಆದ್ರೂ ಕೂಡ ರೈತರು ಬಹುತೇಕವಾಗಿ ಈ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಅಡಿಕೆನು ಕೂಡ ಮಾಡುವಂತದನ್ನ ನಾವು ಬಹಳಷ್ಟು ಜನ ಮಾಡಿದ್ದಾರೆ ಸರ್. ಬಟ್ ಇಳುವರಿ ಯಾರೋ ಬರ್ತಾ ಇಲ್ಲ, ಯಾಕಂದ್ರೆ ಬೆಳಕು ಮೇನು. ಅಡಿಕೆಗೆ ಬೆಳಕು ಬಹಳಷ್ಟು ಬೇಕಾಗ್ತದೆ. ಅದು ಇವಾಗ ಎಸ್ಟಾಬ್ಲಿಷ್ ಇವಾಗ ಹತ್ತು ಮೀಟರ್ ಮಾಡ್ತಾರೆ ಅಥವಾ 9x9 ಮಾಡ್ತಾರೆ, ಆ ಇದ್ ನೆರಳಲ್ಲಿ ಅಡಿಕೆ ಬರೋದೇ ಇಲ್ಲ. ಹಂಗಾಗಿ ಅದರಲ್ಲಿ ಅಡಿಕೆ ಆಗ್ಲಿ ತೆಂಗಾಗಿ ಮುಖ್ಯವಾಗಿ ಬೇಕಾಗಿರೋದು ಬೆಳಕು. ಬೆಳಕು ಕಡಿಮೆ ಆದ್ಮೇಲೆ ಅದು 50% ಕಡಿಮೆ ಆದ್ರೂ ಒಂದು 10% ಈಲ್ಡ್ ಬರಲ್ಲ. ಅಂದ್ರೆ ಸೂರ್ಯನ ಶಾಖ ಬೆಳಕು ಎರಡು ಇಂಪಾರ್ಟೆಂಟ್ ಆಗುತ್ತೆ, ಬೆಳಕೆ ಮೇನ್. ಅಂದ್ರೆ ಎಲ್ಲೇ ಒಂದ್ ಕಡೆ ಅಡಿಕೆ ಸುತ್ತಲೂ ಬೌಂಡರಿ ಬೇಕಾದ್ರೆ ನಾವು ಅಡಿಕೆ ತೆಂಗನ್ನ ಬೆಳೆಯಬಹುದು. ಹೌದು, ಈಗ ಹೆಂಗಂದ್ರೆ ಅಡಿಕೆಗೆ ಹೆಂಗಪ್ಪ ಅಂದ್ರೆ ಮಧ್ಯಾಹ್ನದ 3 ಗಂಟೆ ನಂತರ ಬಿಸಿಲಲ್ಲಿ ಅಲ್ಟ್ರಾ ವೈಲೆಟ್ ರೇಟ್ ಜಾಸ್ತಿ ಇರ್ತದೆ. ಇವಾಗ ಇವಾಗ ನಾರ್ತ್ ಈಸ್ಟ್ ಪ್ಲಾಂಟಿಂಗ್ ಮಾಡಿದಾಗ ಹಂಗಾಗಿ ಸುತ್ತಲೂ ತೋಟ ತಂಪಿರ್ಬೇಕು, ಮಧ್ಯ ಬಿಸಿಲು ಜಾಸ್ತಿ ಇರ್ಬೇಕು. ಮುಖ್ಯವಾಗಿ ಅಡಿಕೆಗೆ ಹೆಂಗಂದ್ರೆ ಸುತ್ತಲೂ ಬಾರ್ಡರ್ ಕ್ರಾಪ್ ನಾವೇನ ಇವಾಗ ತೆಂಗಾದ್ರು ಶಡೆ ಆದ್ರೂ ಬೇರೆ ಏನಾದ್ರು ಮಾಡ್ತಾರ ಸುತ್ತು ತಂಪಿದ್ದು ಮೇಲೆ ಬಿಸಿಲು ಜಾಸ್ತಿ ಇದ್ರೆ ಅನುಕೂಲಕರ. ಅಂದ್ರೆ ಬಯಲು ಪ್ರದೇಶಗಳಲ್ಲಿ ಪ್ರಮುಖವಾಗಿ ನಾವು ಮಿಶ್ರ ಬೆಳೆಯಾಗಿ ಅಡಿಕೆನ ಬೆಳೆಸೋದು ಸೂಕ್ತ ಅಲ್ಲ, ವೈಜ್ಞಾನಿಕವಾದ ಕ್ರಮ ಅಲ್ಲ, ಅದು ಶಿಫಾರಸಿಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು, ಖಡಾಖಂಡಿತವಾಗಿ ಸರ್. ಕರೆ ಇದೆ ತಗೊಳ್ಳೋಣ ಸರ್. ಹಲೋ ಹಲೋ, ನಮಸ್ತೆ ಸರ್. ಕೆವಿ ರುದ್ರಮುನಿಯಪ್ಪ ಹಾಲ್ಮಣ್ಣಿ ಚಳ್ಳಕೆರೆಯಿಂದ ಸರ್. ರುದ್ರಮುನಿಯಪ್ಪ ಅವರೇ, ಈಗ ಅಡಿಕೆ ಬೆಳೀತಾ ಇದ್ರ ನೀವು? ಹೌದು ಸರ್. ನಿಮ್ಗೇನು ಸಮಸ್ಯೆ ಇದೆ, ಪ್ರಶ್ನೆ ಕೇಳ್ತೀರಾ? ನಮ್ಮ ಇವರಾದ್ರೆ ಸರ್ ಆದರೆ ಓಕೆ ಸರ್. ಏನ್ ಅಡಿಕೆ ಬೆಳೆಯಲ್ಲಿ ಸಮಸ್ಯೆ ಇದೆಯೋ ಅಥವಾ ತೆಂಗಿನಲ್ಲಿ ಸಮಸ್ಯೆ ಇದೆಯೋ? ಅಡಿಕೆಯಲ್ಲಿ ಸರ್, ನಮ್ಮಲ್ಲಿ ಏನಾಗಿದೆ ಅಡಿಕೆ ಅಂತಂದ್ರೆ ಎಲ್ಲ ವಿಚಿತ್ರವಾಗಿ ಅಡಿಕೆಯನ್ನು ಬೆಳೀತದರೆ. ಹಾ ಸರ್. ಅದಕ್ಕೋಸ್ಕರ ಇವತ್ತು ಭೂಮಿಯಲ್ಲಿ ಏನಾಗಿದೆ ಅಂದ್ರೆ ಫಲವತ್ತತೆ ಸಾವಯವ ಇಂಗಾಲ 0.5 ಇದೆ, ಹಿಂದೆ 3% ಇದ್ದು 2% ಇದ್ದು ಬಹಳ ಕಡಿಮೆ ಆಗಿದೆ. ಈಗ ಇದಕ್ಕೆ ಸಾವಯವ ಇಂಗಾಲ ಇಲ್ದೇನೆ ಅಡಿಕೆ ಬೆಳೆ ಬರೋದಿಲ್ಲ ಸರ್, ಚೆಂಗಾಗ್ಲಿ ಅಡಿಕೆ ಆಗ್ಲಿ. ಇದಕ್ಕೆ ಕೊಟ್ಟಿಗೆ ಗೊಬ್ಬರನು ಸಹ ಕೊಡ್ತಿಲ್ಲ, ಇದರ ಬಗ್ಗೆ ಮಾಹಿತಿ ಕೊಡ್ಬೇಕು ಸರ್. ನಮಸ್ತೆ ರುದ್ರಮುನಿಯಪ್ಪರ, ಈಗ ನೀವೇ ಹೇಳದಂಗೆ ಈಗ ಸಾವಯವ ಗೊಬ್ಬರ ಅಡಿಕೆ ತೆಂಗು ಅಂತಲ್ಲ, ಯಾವುದೇ ತೋಟಗಾರಿಕೆ ಬೆಳೆ ಇರಲಿ ಕೃಷಿ ಬೆಳೆ ಇರಲಿ ನಾವು ವೈಜ್ಞಾನಿಕವಾಗಿ ಫಸ್ಟ್ ಶಿಫಾರಸ್ ಮಾಡೋದು ಸಾವಯವ ಗೊಬ್ಬರನ. ಅದಾದ ನಂತರ ಇದು ಮೇಲ್ ಗೊಬ್ಬರವಾಗಿ ಕೊಡ್ಬೇಕಷ್ಟೇನೆ. ಇದನ್ನ ನಾವು ಮೂಲ ಗೊಬ್ಬರ ನಮಗೆ ಸಾವಯವ ಗೊಬ್ಬರನೇ, ತಿಪ್ಪೆ ಗೊಬ್ಬರ ಹಾಕಿದ್ರೆ ಮಾತ್ರ ನಮ್ಮ ಮಣ್ಣುಗಳು ಫಲವತ್ತಾಗಿರ್ಲಿಕ್ಕೆ ಸಾಧ್ಯ. ನಾವು ಕೊಟ್ಟಂತ ರಾಸಾಯನಿಕ ಗೊಬ್ಬರಗಳು ಉಪಯೋಗ ಗಿಡಕ್ಕೆ ಸಿಗಬೇಕು, ಲಭ್ಯ ಆಗ್ಬೇಕು ಅಂದ್ರೆ ಪ್ರಪ್ರಥಮವಾಗಿ ಸಾವಯವ ಗೊಬ್ಬರಗಳನ್ನ ಕೊಡಬೇಕು. ಆ ಮೂಲಕ ಮಣ್ಣಿನಲ್ಲಿ ಜೈವಿಕ ಅಂಶಗಳು ಇರಂಗ್ ನೋಡ್ಕೋಬೇಕು. ನಾವು ಮಣ್ಣಿನಲ್ಲಿ ಜೀವಕ್ರಿಯೆ ನಡೀತಾ ಇಲ್ಲ ಅಂದ್ರೆ ನಾವು ಯಾವ್ದೇ ರಾಸಾಯನಿಕ ಗೊಬ್ಬರಗಳು ಒದಗಿಸಿದ್ರು ಸಹ ಅವು ಸಸಿಗಳಿಗೆ ಲಭ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ನೀವ್ ಹೇಳ್ದಂಗೆ ಆರ್ಗ್ಯಾನಿಕ್ ಕಾರ್ಬನ್ ಬಹಳ ಮುಖ್ಯ. ಸಾವಯವ ಇಂಗಾಲ ಏನು ಮಣ್ಣಲ್ಲಿ 0.5 ಮೇಲೆ ಇರಬೇಕು ಪರ್ಸೆಂಟ್ ಅಂತೀವಲ್ಲ, ಅದನ್ನ ಎಲ್ಲಾ ರೈತರು ಆ ಒಂದ್ ನಿಟ್ಟಿನಲ್ಲಿ ಮನಗಂಡು ಕಡ್ಡಾಯವಾಗಿ ತಿಪ್ಪೆ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ನ ಹೆಚ್ಚು ಮಾಡಬೇಕು. ರಾಸಾಯನಿಕ ಗೊಬ್ಬರ ಪ್ಯಾಕೆಟ್ ಗೊಬ್ಬರಗಳು ಅಥವಾ ಏನ್ ನಮಗೆ ಇವತ್ತು 1 kg 2 kg ಕವರ್ಗಳಲ್ಲಿ ಸಿಗ್ತಾವಲ್ಲ ಅಂತ ಗೊಬ್ಬರಗಳನ್ನ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಸಾವಯವ ಗೊಬ್ಬರ ಒದಗಿಸಿದ್ದೆ ಆದಲ್ಲಿ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಸಸ್ಯಗಳಿಗೆ ಬೇಕಾಗಿರೋದು ಆ ತಿಪ್ಪೆ ಗೊಬ್ಬರ ಅಥವಾ ಸಾವಯವ ರೂಪದಲ್ಲಿ ಅದ್ರಲ್ಲಿ ಸಿಕ್ಬಿಡುತ್ತೆ. ಅದನ್ನ ರೈತರು ಮನಗಂಡು ತಮ್ಮ ಖರ್ಚನ್ನ ಕಮ್ಮಿ ಮಾಡ್ಕೊಂಡು ಲಾಭ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಗಮನ ಹರಿಸ್ಬೇಕು. ಸರ್, ನಿಮ್ಮಲ್ಲಿ ಒಂದು ಮನವಿ ಸರ್. ಹೇಳಿ ಹೇಳಿ. ಸಾವಯವ ಇಂಗಾಲ ಹೆಚ್ಚಿಸೋದಕ್ಕೋಸ್ಕರ ಹಸಿರೇನ ಗೊಬ್ಬರಗಳನ್ನು ಇತ್ಯಾದಿಗಳನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದಿಷ್ಟು ಸಪ್ಲೈ ಮಾಡಿದ್ದಾದ್ರೆ ರೈತರು ಅದನ್ನ ತಗೊಂಡು ಬೆಳಿತಕ್ಕಂತ ಒಂದು ಇದಾಗುತ್ತೆ. ಖಂಡಿತ, ಈಗ ನಮ್ಮ ಕೆಲವು ಯೋಜನೆ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯಲ್ಲಿ ಕೆಲವು ಯೋಜನೆಗಳಲ್ಲಿ ಕೊಡ್ತಾ ಇದೀವಿ. ನಿಮ್ಮ ಶಿಫಾರಸ್ನ ಖಂಡಿತ ನಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಂಡ್ಕೊಡ್ತೀವಿ. ರುದ್ರಮುನಿಯಪ್ಪ ಕರೆ ಮಾಡಿದ್ದು ತಮಗೆ ಧನ್ಯವಾದಗಳು. ಸರ್, ಈಗ ಸಾಕಷ್ಟು ರೈತರ ವಾದ ಇದೆ. ಈಗ ರುದ್ರಮುನಿಯಪ್ಪರವರು ಅದನ್ನೇ ಕೇಳಿದ್ದು, ಈಗ ಭೂಮಿಯಲ್ಲಿ ಪೋಷಕಾಂಶಗಳು ಕಡಿಮೆ ಆಗ್ತಾ ಇದೆ, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ ಅಂತ ಸಾಕಷ್ಟು ನಾವು ಕೇಳಿದೀವಿ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಅಂಶಗಳು ಕಡಿಮೆ ಆಗ್ಲಿಕ್ಕೆ ನಮ್ಮ ಮಣ್ಣಿನಲ್ಲಿ ಈಗ ಸಾಕಷ್ಟು ಈಗ ಕಳೆನಾಶಕಗಳನ್ನ ಸಿಂಪಡಿಸ್ತಿದಾರೆ ಸರ್. ಅಂದ್ರೆ ಇದು ಅದರ ಮೇಲೆ ಎಲ್ಲೋ ಒಂದ್ ಕಡೆ ಪರಿಣಾಮ ಬೀರಿದೆ ಅಂತ ಅನ್ಸಲ್ಲ ಸರ್? ಅಲ್ಲ, ಕಳೆನಾಶಕಗಳು ತೀರಾ ಅನಿವಾರ್ಯ ಆದಾಗ ಬಳಸ್ಬೇಕಷ್ಟೇ ಸರ್. ಯಾವುದೇ ಒಂದು ವಿಜ್ಞಾನ ಒಂದು ಶಿಫಾರಸ್ ಕೊಟ್ಟಿದೆ ಅಂದ್ರೆ ಅದು ಅರ್ಥ ಇರುತ್ತೆ ಅದರಲ್ಲಿ. ಅದನ್ನ ನಾವು ಮನುಷ್ಯ ದುರುಪಯೋಗ ಮಾಡ್ಕೊಂತ ಇದೀವಿ ಅಷ್ಟೇನೆ, ಅತಿಯಾಸೆಗೆ ಬಿದ್ದು ದುರುಪಯೋಗ ಮಾಡ್ಕೊಂತ ಇದೀವಿ. ಮೊದಲು ನಾವು ಕೈ ಕಳೆ ಕೀಳಿಸ್ಬೇಕು, ಎತ್ತಿನ ಇದರಲ್ಲಿ ಕುಂಟೆಗಳು ಹೊಡೆಯೋದ್ರ ಮೂಲಕ ಕಳೆಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು, ಅಥವಾ ವೀಡ್ ಕಟ್ಟರ್ಸ್ ಅಂತ ಬಂದಿದ್ದಾವೆ ಅದ್ರಗಳ ಮೂಲಕ ನಾವು ಕಳೆ ಕಂಟ್ರೋಲ್ ಮಾಡ್ಕೋಬೇಕು. ಇವೆಲ್ಲಾ ಮೀರಿನೂ ನಮಗೆ ಕಂಟ್ರೋಲಿಗೆ ಸಿಕ್ತಿಲ್ಲ ಅಂದಾಗ ಮಾತ್ರ ನಾವು ಶಿಫಾರಸಿತ ಪ್ರಮಾಣದಲ್ಲಿ ಮಾತ್ರ ಅದನ್ನ ನಾವು ಹೋಗ್ಬೇಕು ಕಳೆನಾಶ ಕಳೆನಾಶಕಗಳಿಗೆ. ಈಗ ರೈತರು ಏನು ಅಂದ್ರೆ ಏಕದಮ್ ಕಳೆನಾಶಕ ಹೊಡಿಯಕ್ ಹೋದ್ರೆ ಅದು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳನ್ನ ಕೊಲ್ಲುತ್ತೆ, ನಮ್ಮಣ್ಣ ನಾವೇ ಅದನ್ನ ಹಾಳು ಮಾಡ್ಕೊಂಡಂಗ. ಹಾಗಾಗಿ ಯಾವತ್ತು ಕಳೆನಾಶಕಗಳು ಬಳಸೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗ ಶಿವಕುಮಾರ್ ಸರ್ ಅವರೇ, ನೀವ್ ಹೇಳಿ, ಈಗ ಸಾಕಷ್ಟು ನಾವು ನೋಡಿದ್ದೇವೆ, ಈಗ ಅಡಿಕೆ ಬೋರ್ ಕೊಳವೆ ಬಾವಿ ಹಾಕ್ಸುವಂಥದ್ದು, ನೀರು ಚೆನ್ನಾಗಿ ಬಿತ್ತು ಅಂದ್ರೆ ಈಗ ಅಡಿಕೆ ಹಾಕುವಂಥದ್ದು, ಈಗ ನೀರಿದೆ ಅಂತೇಳಿ ಸಾಕಷ್ಟು ನೀರು ಕೊಡ್ತಾ ಇದ್ದಾರೆ ಅಡಿಕೆ ಬೆಳೆಗೆ ಅಂತಂದ್ರೆ ಹೆಚ್ಚು ಹೆಚ್ಚು ನೀರು ಕೊಡೋದ್ರಿಂದ ಈ ಬೆಳೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಸರ್? ಈಗ ಒಂದು ನೀವು ಒಳ್ಳೆ ಪ್ರಶ್ನೆ. ಈಗ ನಾವು ಅಗತ್ಯ ಪ್ರಮಾಣಕ್ಕಿಂತ ಜಾಸ್ತಿ ಕೊಡ್ತೀವಿ. ಈಗ ನಮ್ಮ ಈ ಲೊಕ್ಯಾಲಿಟಿ ಈ ಭಾಗದ ಜನಕ್ಕೆ ಕಾನ್ಸೆಪ್ಟ್ ಹೆಂಗಂದ್ರೆ ಅಡಿಕೆ ಅಂದ್ರೆ ಹೆಚ್ಚು ನೀರು ಕೊಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಈಗ ಸಣ್ಣ ಗಿಡಕ್ಕೆ ಇವಾಗ ಎಷ್ಟು ಒಂದು ಒಂದು ಹೊಸದಾಗಿ ನಾಟಿ ಮಾಡಿದ ಗಿಡಕ್ಕೆ ಒಂದು ಅರ್ಧ ಗಂಟೆ ಡ್ರಿಪ್ ಅಲ್ಲಿ ಕೊಟ್ರೆ ಸಾಕಾಗುತ್ತೆ, ಅರ್ಧ ಗಂಟೆ ಕಾಲ್ ಗಂಟೆ. ಅದನ್ನ ಮೂರ್ ಗಂಟೆ ಚಾಲು ಮಾಡ್ಬಿಡ್ತಾರೆ, ಹಾಕ್ ಬಿಟ್ಬಿಡ್ತಾರೆ. ಅದ್ ಹೆಂಗಾಗುತ್ತೆ ಅಂದ್ರೆ ನೀರೆಲ್ಲ ತುಂಬಿಕೊಂಡು ರೂಟ್ ಸಫೊಕೇಶನ್ ಆಗ್ತತೆ, ಗಿಡ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗ್ತತೆ. ಎಷ್ಟು ಮಾರಕ ಆಗ್ತದಂದ್ರೆ ಅದು ಗ್ರೋತ್ ನಾವು ಗೊಬ್ಬರ ಕೊಡದೆ ಇದ್ರು ಚೆನ್ನಾಗ್ ಬರ್ತತೆ, ಅಂತ ಟೈಮಲ್ಲಿ ನೀರೇ ಅದಕ್ಕೆ ಇದು ಶತ್ರು ಆಗ್ತತೆ. ಆ ಪ್ರಥಮ ಹಂತದಲ್ಲಿ ಇವಾಗ ಹುಟ್ಟಿದ ಮಕ್ಕಳಿಗೆ ಆಗ್ಲಿ ನಾವು ಎಷ್ಟು ಒಂದು ಒಂದು ಒಂದು ಚಿಕ್ಕ ಒಂದು ಒಂದು ಸಣ್ಣ ಲೋಟದಲ್ಲಿ ನೀರು ಕೊಟ್ರೆ ಸಾಕತ್ತೆ, ಹೌದು. ಬಟ್ ಹೆವಿ ಆದ್ರೆ ಅದಕ್ಕೆ ಆಗದೇ ಇಲ್ಲ ಹಂಗೆ. ಆಮೇಲೆ ಹಿಂಗೆ ಇನ್ನು ಏನಾಗ್ತವಂದ್ರೆ ಹೆಚ್ಚು ನೀರು ಕೊಡ್ತಾ ಕೊಡ್ತಾ ಅದು ಈಸಿ ಜಾಸ್ತಿ ಆಗ್ತತೆ, ಸಾಯಿಲ್ ಈಸಿ ಕೂಡ ಜಾಸ್ತಿ ಆಗ್ತತೆ. ಆಮೇಲೆ ಸಾಯಿಲ್ ಹಾರ್ಡ್ ಪ್ಯಾನ್ ಆಗ್ತತೆ, ರೂಟ್ ಪೆನೆಟ್ರೇಷನ್ಗೂ ಪ್ರಾಬ್ಲಮ್ ಆಗ್ತತೆ. ಆಮೇಲೆ ಹೆಂಗಂದ್ರೆ ಒಂದು ಸಮತೋಲನವಾಗಿ ನೀರು ಕೊಟ್ರೆ ಬಹಳ ಚೆನ್ನಾಗಿ ಇದು ಇತರ ಪರಿಣಾಮಗಳು ತುಂಬಾ ಆಗ್ತವೆ. ಶಿವಕುಮಾರ್ ಅವರು ಹೇಳ್ದಂಗೆ ನಿಯಮಿತವಾಗಿ ನೀರನ್ನ ಕೊಡ್ಬೇಕಷ್ಟೇನೆ, ಯಾವ್ದೇ ಬೆಳೆಗಳಿಗಾಗ್ಲಿ ಏನು ಒಂದು ಮಣ್ಣಿನ ಒಂದು ಅದ ನೋಡ್ಕೊಂಡು ನೀರು ಕೊಡ್ಬೇಕು. ಈಗ ಆಯಿ ನೀರಾವರಿ ಮಾಡ್ತಾರೆ ನಮ್ಮ ರೈತರು ಬಹಳಷ್ಟು ಜನ. ಆಯಿ ನೀರಾವರಿಲಿ ಸುಮ್ನೆ ಈಗ ಅವನು ಕರೆಂಟ್ ಆಯ್ತಾ ಅವನು ಕಟ್ಟಿದಾನೆ ನಾನು ನೀರು ಕಟ್ಟು ರಾತ್ರಿ ಎಲ್ಲ ನೀರು ಕಟ್ಟು, ಇದು ಖಂಡಿತ ಮಾರಕ. ಇದು ಯಾವತ್ತೂ ಇದು ವೈಜ್ಞಾನಿಕವಾಗಿ ಶಿಫಾರಸ್ ಮಾಡಿಲ್ಲ. ಒಂದು ಗಿಡಗಳಿಗೆ ಎಷ್ಟು ನೀರು ಕೊಡಬೇಕು ಅನ್ನೋದು ವೈಜ್ಞಾನಿಕವಾಗಿ ಕ್ಯಾಲ್ಕುಲೇಷನ್ ಆಗಿದೆ. ಅಡಿಕೆ ಬೆಳೆಗೆ ಪ್ರತಿದಿನ ಡ್ರಿಪ್ ಮೂಲಕ 20 ಲೀಟರ್ ನೀರು ಕೊಟ್ರೆ ಸಾಕು. ಹಾಗಾಗಿ ಆಯ್ನಲ್ಲಿ ಹನಿ ನೀರಾವರಿನ ಅಳವಡಿಸ್ಕೋಬೇಕು ರೈತರು, ಅದು ಬಹಳ ಮುಖ್ಯ. ಹನಿ ನೀರಾವರಿ ಅತ್ಯಂತ ಸೂಕ್ತವಾದಂತಹ ನೀರಾವರಿ ಪದ್ಧತಿ ಆಗಿರೋದ್ರಿಂದ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಮಣ್ಣು ಸಹ ಉತ್ತಮ ಗುಣಮಟ್ಟದ್ದಾಗಿರುತ್ತೆ, ನೀರನ್ನು ಸಹ ಉಳಿತಾಯ ಆಗುತ್ತೆ ರೈತರಿಗೆ. ಅಂತರ್ಜಲ ಮಟ್ಟ ಕುಸಿತ ಆದಾಗ್ಲೂ ಸಹ ರೈತರು ತಮ್ಮ ತೋಟಗಳನ್ನ ಕಾಪಾಡ್ಕೋಬಹುದು, ಅದು ಬಹಳ ಮುಖ್ಯ. ಮನಗಾಣಬೇಕು ರೈತರಿಗೆ ಪ್ರಮುಖವಾಗಿ ನೀರಿನ ನೀಡುವಂತದ್ದು ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ದೆಗೆ ಮತ್ತು ಭೂಮಿಗೆ ತಾಪಮಾನ ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ 20 ಲೀಟರ್ ನೀರು ಸಾಕಾಗುತ್ತ ಒಂದು ಗಿಡ ಬೆಳವಣಿಗೆ ಸಂದರ್ಭದಲ್ಲಿ? ಇಲ್ಲ ಸರ್, ಅದನ್ನೇ ಈಗ ನಾನು ಹೇಳಿದ್ದು, ಮಳೆಗಾಲದಲ್ಲಿ ನಾವು ನೀರು ಕೊಡೋ ಅವಶ್ಯಕತೆನೇ ಇರಲ್ಲ. ಹೌದು, ಆದ್ರೆ ಬೇಸಿಗೆ ಕಾಲದಲ್ಲೇ ಈಗ ನಮಗೇನು 20 ಲೀಟರ್ ನೀರು ಸಾಕಾಗುತ್ತೆ ಪ್ರತಿ ಗಿಡಕ್ಕೆ. ನಿರಂತರವಾಗಿ ಪ್ರತಿದಿನ 20 ಲೀಟರ್ ಕೊಡ್ತಿದೀವಿ ಅಂದ್ರೆ ಅದು ಬೆಳೆದಂತ ಮರಕ್ಕೆ ಸಾಕಾಗುತ್ತೆ, ಖಂಡಿತವಾಗ್ಲೂ ಸಾಕಾಗುತ್ತೆ. ನಾವು ಅದ್ರ ಜೊತೆಗೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೇಳಿ ಕೇಳಿ ಬರ ಅಂತ ಅಣೆಪಟ್ಟಿ ಹೊಂದಿರತಕ್ಕಂತ ಜಿಲ್ಲೆ. ನಾವು ಈಗ ಕಳೆದ ಒಂದು 10 ವರ್ಷ ಅಂತ ಇತಿಹಾಸ ತಗೊಂಡ್ರೆ 6 ವರ್ಷ ನಾವು ಬರಕ್ ತುತ್ತಾಗಿರುತ್ತೆ. ನಮ್ಮ ರೈತರು ಅತ್ಯಂತ ಹೆಚ್ಚು ಜನ ರೈತರು ಅಡಿಕೆ ತೋಟ ಕಳ್ಕೊಂಡಿರೋದು ಬರದಿಂದಾನೆ. ನೀರನ್ನ ಒದಗಿಸ್ಲಿಕ್ಕೆ ಆಗ್ದಲೇ ಸಾಕಷ್ಟು ಬೋರ್ವೆಲ್ಗಳನ್ನ ಕೊರಿಸಿ ಟ್ಯಾಂಕರ್ ಅಲ್ಲಿ ಒಡಿಸಿ ಇವೆಲ್ಲ ಚಿತ್ರಣಗಳು ನಾವು ಪ್ರತಿನಿತ್ಯ ಬರಗಾಲ ಬೇಸಿಗೆನಲ್ಲಿ ನೋಡ್ತೀವಿ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದನ್ನೇ ಹೇಳಿದ್ದು, ಯಾವ ಒಂದು ತೋಟನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿರ್ತಾರೆ ಪ್ರಥಮದಿಂದಲೂ. ನಾವು ಸಂಕಷ್ಟ ಬಂದಾಗ ವೆಂಕಟರಮಣ ಅಂದ್ರೆ ಅದು ಯಾವತ್ತಿದ್ರು ನಮಗೆ ಕೈ ಕೊಡೋದೇನೆ. ಡೇ ಒನ್ ಇಂದ ಪ್ರಥಮದಿಂದನೇ ನಾವು ನಮ್ಮ ತೋಟನ ಗಟ್ಟಿಮುಟ್ಟಾಗಿ ಇಟ್ಕೋಬೇಕು ಎಲ್ಲಾ ರೀತಿನಲ್ಲೂ. ನೀರಿನ ನಿರ್ವಹಣೆ ಇರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು. ನೀರನ್ನ ನಾವು ಯಾವಾಗ ಸಾವಯವ ಗೊಬ್ಬರ ಮಣ್ಣಿಗೆ ಹಾಕ್ತಾ ಬರ್ತೀವ ಅದು ನಮ್ಮ ಮಣ್ಣು ನೀರನ್ನ ಹಿಡಿದಿರ್ತಕ್ಕಂಥ ಶಕ್ತಿನ ಹೆಚ್ಚು ಹೊಂದುತ್ತೆ. ಆ ಹಿನ್ನೆಲೆಯಲ್ಲಿ ಸಾವಯವ ಗೊಬ್ಬರಗಳನ್ನ ಹಾಕ್ಬೇಕು. ಬೇಸಿಗೆ ಬಂದಾಗ ನಾವು ಹೊದಿಕೆಗಳನ್ನ ಹಾಕ್ಬೇಕು ಗಿಡದ ಸುತ್ತ. ನಮ್ಮ ಸಾವಯವ ಏನು ವೇಸ್ಟ್ ಸಿಗುತ್ತೆ ನಮ್ಮ ಹೊಲದಲ್ಲಿ ಅದನ್ನೇ ನಾವು ಕತ್ತರಿಸ್ಬಿಟ್ಟು ನಾವು ಗಿಡ ಸುತ್ತ ಹಾಕಿದ್ದೆ ಆದಲ್ಲಿ ನೀರು ಎವಾಪರೇಷನ್ ಆಗೋದು ಕಮ್ಮಿ ಆಗುತ್ತೆ, ಬಾಷ್ಪೀಕರಣ ಕಮ್ಮಿ ಆಗುತ್ತೆ, ನಮಗೆ ಕೊಡ್ತಕ್ಕಂಥ ನೀರು ಸಾಕಾಗುತ್ತೆ. ನಾವು ಅವಾಗ ಅಂತರ್ಜಲದಲ್ಲಿ ನೀರಿರಲ್ಲ, ಒಂದ್ ಬೋರ್ ಕೊರಿಸಿದ್ವಿ ನೀರು ಫೇಲ್ ಆಯ್ತು ಖಾಲಿ ಆಯ್ತು ಮತ್ತೊಂದ್ ಬೋರ್ ಕೊರಿಸಿದ್ವಿ. ಈ ತರ ರೈತ ಕೈ ಸುಟ್ಕೊಳ್ಳೋದನ್ನ ಕಮ್ಮಿ ಮಾಡಿ ವೈಜ್ಞಾನಿಕ ಚಿಂತನೆಯನ್ನ ಅಳವಡಿಸ್ಕೊಂಡೆ ಅದರಲ್ಲಿ ಖಂಡಿತ ಅವನು ಸುಸ್ಥಿರವಾಗಿರ್ಬೋದು, ತನ್ನ ಒಂದು ಪರಿಸರ ಅಥವಾ ಒಂದು ಎಕೋಸಿಸ್ಟಮ್ ಸುಸ್ಥಿರವಾಗಿಡ್ಲಿಕ್ಕೆ ಸಹಾಯ ಆಗುತ್ತೆ. ಸರ್, ಈಗ ಅಡಿಕೆ ಬೆಳೆಯಲ್ಲಿ ಸಾಕಷ್ಟು ಪದೇ ಪದೇ ನಾವು ಉಳುಮೆ ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ಬೇರ್ ಕಟ್ ಆಗ್ತವೆ, ಇಳುವರಿ ಮೇಲೆ ಪರಿಣಾಮ ಬೀಳುತ್ತೆ, ಆಮೇಲೆ ಗಿಡ ಸಾಕಷ್ಟು ದಷ್ಟಪುಷ್ಟಿಯಾಗಿ ಬರಲ್ಲ ಅನ್ನುವಂಥದ್ದು ಸಾಕಷ್ಟು ಕಡೆ ನಾವು ಕೇಳಿದ್ದೇವೆ. ಸರ್, ಇದ್ರ ಬಗ್ಗೆ ಒಂದು ಕಿವಿ ಮಾತಾಡಿ ಸರ್ ನಮ್ಮ ಕೃಷಿಕರಿಗೆ. ಅಡಿಕೆ ಬೆಳೆಯಲ್ಲಿ ಈಗ ನಿಜವಾಗ್ಲೂ ಯಾವುದೇ ಇದರಲ್ಲಿ ಏನು ಅಂದ್ರೆ ಸಾವಯವ ಗೊಬ್ಬರ ಹಾಕಿ ಒಳ್ಳೆ ನಾವು ಮಣ್ಣನ್ನ ಚೆನ್ನಾಗಿ ಫಲವತ್ತಾಗಿ ಇಟ್ಕೊಂಡಿದ್ದಲ್ಲಿ ಉಳುಮೆ ಬೇಕಾಗಲ್ಲ. ಆದ್ರೆ ಕೆಲವು ಸತಿ ಏನಾಗುತ್ತೆ, ನಮ್ಮಂತ ಜಿಲ್ಲೆಗಳಲ್ಲಿ ನೀರು ಸಾಕಷ್ಟು ಬಾಷ್ಪೀಕರಣಕ್ಕೆ ಒಳಗಾದಾಗ ಮೇಲ್ಪದರ ಮಣ್ಣಿನ ಮೇಲ್ಪದರ ಸ್ವಲ್ಪ ಹಾರ್ಡ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅತ್ಯಂತ ಲಘುವಾದ ಭಾರವನ್ನು ಹೊಂದಿರತಕ್ಕಂಥ ಟ್ರ್ಯಾಕ್ಟರ್ ಇರಬಹುದು ಅಥವಾ ನಮ್ಮ ಎತ್ತಿನ ಬೇಸಾಯಗಳು, ಎತ್ತಿನ ಬೇಸಾಯ ಈ ತರದ ಲಘು ಹೆಚ್ಚಿನ ಭಾರ ಇರತಕ್ಕಂಥದ್ದನ್ನ ಹಾಕಿದಾಗ ಮಣ್ಣು ಮತ್ತೆ ಅಲ್ಲಿ ಒತ್ತಡಕ್ಕೊಳಗಾಗಿ ಕಾಂಪ್ಯಾಕ್ಟ್ ಆಗಿ ಅಲ್ಲಿ ಒಂದು ಮಣ್ಣಿನಲ್ಲಿ ಉಸಿರಾಟ ಬೇರುಗಳಿಗೆ ಉಸಿರಾಟ ಆಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಣ್ಣು ಗಟ್ಟಿ ಆಗುತ್ತೆ ಹೌದು, ಗಟ್ಟಿ ಪದರ ನಿರ್ಮಾಣ ಆಗುತ್ತೆ. ಅದು ಆಗ್ಬಾರ್ದು. ಇದು ನಮ್ಮ ರೈತರು ಏನ್ ಮಾಡ್ತಿದ್ದಾರೆ, ಹೊರಗಡೆ ಕೆರೆಗೊಡ್ತಾರೆ, ಸೋಡಿಸಿ ತಣ್ಣ ಉಳುಮೆ ಮಾಡಿಬಿಡ್ತಾರೆ. ಅವಾಗ ಏನು ಪದರ ನಿರ್ಮಾಣ ಆಗುತ್ತೆ, ಅಲ್ಲಿ ಗಾಳಿ ಆಡಲ್ಲ, ಬೇರು ಪೋಷಕಾಂಶಗಳನ್ನ ತಗೊಳ್ಲಿಕ್ಕೆ ಕಷ್ಟ ಆಗಿ ಸಮಸ್ಯೆ ಆಗುತ್ತೆ. ಈಗ ಒಂದು ಕರೆ ಇದೆ ಸರ್, ತಗೊಳ್ಳೋಣ ಸರ್. ಎಸ್ ಸರ್. ಹಲೋ, ನಮಸ್ತೆ ಸರ್. ಹೇಳಿ, ಯಾವೂರಿಂದ, ಹೆಸರು ಹೇಳಿ. ನಮ್ದು ಸೋಮಣ್ಣ ಅಂತ, ಗೋಪ್ನಳ್ಳಿ ಸರ್. ಸೋಮಣ್ಣ ಗೋಪ್ನಳ್ಳಿನವರ? ಸರ್. ಏನ್ ಅಡಿಕೆ ತೆಂಗು ಬೆಳೀತಾ ಇದೀರಾ ನೀವು? ನಮ್ಮ ಇವರಾದ್ರೆ ಕೇಳಿ ಸರ್. ಸರ್, ಯಶವಂತ ಕುಮಾರ್ ಸರ್ ಹೇಳಿ ಸರ್. ಪಪ್ಪ ನಿಮ್ದೇನ್ ಅಡಿಕೆ ಇದೆಯಾ ಸೋಮಣ್ಣರ? ಹೌದು ಸರ್, ಒಂದ್ 2 ಎಕರೆ ಅಡಿಕೆ ಐತೆ ಸರ್. ಹೌದಾ? ಅಲ್ಲ, ಇನ್ನ ಅಡಿಕೆ ಚಿಕ್ಕದ 2.5 ವರ್ಷದ್ದು ಅನ್ನೋದ್ರಿಂದ ನೀವು ಈಗ ಪಪ್ಪಾಯ ಬೆಳೆದಿರೋದು ಬಹಳ ಒಳ್ಳೆ ಒಂದು ಬೆಳೆ ತಗೊಂಡಿದ್ದೀರಾ. ಒಳ್ಳೇದದು, ಯಾಕೆಂದ್ರೆ ಅಡಿಕೆಗೆ ಪ್ರಥಮ 3 ವರ್ಷ ನೆರಳು ಬೇಕಾಗಿರುತ್ತೆ, ಅದನ್ನ ನೀವು ಒದಗಿಸ್ಕೊಟ್ಟಿದ್ದೀರಾ. ಬಹಳಷ್ಟು ಜನ ರೈತರು ಯಾಕೆ ಬೇಕು ನಮಗೆ ಬೆಳೆಯಲ್ಲ, ನಾವು ಬೇರೆ ಹಂಗೆ ಇರ್ಲಿ ಓಪನ್ ಆಗಿರ್ಲಿ ಅಂತ ಅಂತಾರೆ. ಹಂಗಲ್ಲ, ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದ್ದಾರೆ. ಬಾಳೆ, ಪಪ್ಪಾಯ ಅಥವಾ ನುಗ್ಗೆ ಯಾವ್ದಾದ್ರು ಬೆಳೆಗಳು 3 ವರ್ಷ ಬೆಳ್ಕೋಬೇಕು, ಅಡಿಕೆಗೆ ನೆರಳು ಬೇಕು ಫಸ್ಟ್. ಇದು ಈಗ ಗೊತ್ತಾಗಲ್ಲ ನಿಮಗೆ, ಮುಂದಕ್ಕೆ ಇಂಥ ತೋಟಗಳನ್ನ ಬರತ್ತು. ಸಂಪೂರ್ಣವಾಗಿ ಬಿಸಿಲಲ್ಲಿ ಬೆಳೆದಂತ ತೋಟಗಳು ಹಲವಾರು ಶಾರೀರಿಕ ನ್ಯೂನ್ಯತೆಗಳು ಅಂತ ಕರಿತೀವಿ ಅವನ್ನ. ಫಿಸಿಯಾಲಜಿಕಲ್ ಡಿಸಾರ್ಡರ್ಸ್ ಗೆ ತುತ್ತಾಗ ಸಾಧ್ಯತೆಗಳು ಬಹಳ ಇರ್ತವೆ, ಇಡಿಮುಂಡಿಗೆ ರೋಗ ಇರಬಹುದು, ಈ ತರದ ರೋಗಗಳಿಗೆ. ಹಾಗಾಗಿ ನೆರಳು ಕೊಟ್ಟು ಬೆಳೆದಿರತಕ್ಕಂಥದ್ದು ಬಹಳ ಒಳ್ಳೇದು. ಇನ್ನೂ 1 ವರ್ಷ ನೀವು ಇದೇ ತರ ಪಪ್ಪಾಯ ಅಥವಾ ಬಾಳೆ ಅಂಡರ್ರೆ ನೀವು ಬೆಳೆನ ಅದನ್ನ ಅಡಿಕೆನ ನಿರ್ವಹಣೆ ಮಾಡಿ. ನಮಗೆ ಅಡಿಕೆನೆ ಮುಖ್ಯ ಬೆಳೆ. ನೀವು ಇನ್ನ ತಗೊಳ್ಳೋ ಅಂತ ಯಾವ್ದೇ ಬೆಳೆ ಇರಲಿ ಅದು ನಮಗೆ 2ನೇ ಬೆಳೆ ಆಗಿರುತ್ತೆ. ಹಾಗಾಗಿ ನಾವು ಅಡಿಕೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಪಪ್ಪಾಯ ಬಾಳೆ ನುಗ್ಗಿ ಇದರಲ್ಲಿ ಯಾವ್ದು ಬೆಳೆದ್ರು ತೊಂದರೆ ಇಲ್ಲ. ಅದ ನಂತರ ನೀವು ತರಕಾರಿ ಬೆಳೆಗಳನ್ನು ಸಹ ಜಾಗ ಇದ್ರೆ ಹಾಕಬಹುದು ಯಜಮಾನ್ರೆ. ಇದು 1-8 ವರ್ಷದ ನಂತರ ನೀವು ಬೇಕಾದ್ರೆ ಪೆಪ್ಪರು ಅಥವಾ ಕೋಕೋ ಬೆಳೆ ಈ ತರದ ಬೆಳೆಗಳಿಗೆ ಹೋಗ್ಬೋದು, ನೆರಳನ್ನು ಬಯಸ್ತಕ್ಕಂಥ ಬೆಳೆಗಳಿಗೆ ಹೋಗ್ಬೋದು. ಧನ್ಯವಾದಗಳು. ಏನು ಗೊಬ್ಬರ ಸೋಮಣ್ಣರೇ, ಏನು ಅಂದ್ರೆ ಎಲ್ಲಾ ಬೆಳೆಗಳಿಗೂ ಒಂದು ಶಿಫಾರಸಿತ ಗೊಬ್ಬರ ಇದ್ದೇ ಇರುತ್ತೆ. ಸಾವಯವ ಗೊಬ್ಬರನು ಕೊಡಬೇಕು, ರಾಸಾಯನಿಕ ಗೊಬ್ಬರನು ಕೊಡ್ಲಿಕ್ಕಿರುತ್ತೆ. ನಿಮ್ಗೆ ಸಾವಯವ ಗೊಬ್ಬರ ಪ್ರತಿ ಬೆಳೆಗೆ ಏನ್ ಶಿಫಾರಸ್ ಇದೆ ಅದನ್ನ ಕೊಡ್ಲೇಬೇಕು. ಈಗ ಅಡಿಕೆ ಆದ್ರೆ ಪ್ರತಿ 20 ಕೆಜಿ ಒಂದು 20 ಕೆಜಿ ಗೊಬ್ಬರನ ಒಂದ್ ಗಿಡ ಕೊಡ್ಬೇಕು ಸಾವಯವ ಗೊಬ್ಬರನ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳು ಕೊಡ್ಲಿಕ್ಕಿರುತ್ತೆ. ನೀವು ನಮ್ಮ ಇಲಾಖೆಗೆ ಬಂದ್ರೆ ನಾವು ನಿಮಗೆ ಈ ಹಿಂದೆ ನೀವೇನ್ ಕೊಟ್ಟಿದ್ದೀರಾ, ಈಗ ಏನ್ ಕೊಡಬೇಕು ಈ ಸೀಸನ್ಗೆ ತಕ್ಕಂತೆ ಅದನ್ನ ನಿಮ್ಮ ಗಿಡಗಳ ಸಂಖ್ಯೆ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ ನಾವು ಖಂಡಿತ. ಧನ್ಯವಾದಗಳು ಸೋಮಣ್ಣ ಅವರೇ ಕರೆ ಮಾಡಿದ್ಕೆ. ಸರ್, ಈಗ ಇನ್ನೊಂದು ಕರೆ ಇದೆ, ತಗೊಳ್ಳೋಣ ಸರ್. ಖಂಡಿತ ಸರ್. ಹಲೋ, ಹಲೋ ಸರ್, ನಮಸ್ಕಾರ. ಹೇಳಿ, ಹೆಸರು ಹೇಳಿ ಸರ್. ನಮ್ಮ ಹೆಸರು ನಾಗೇಂದ್ರಪ್ಪ ಅಂತ, ಪಂಡ್ರಳ್ಳಿ ಸರ್. ನಾಗೇಂದ್ರಪ್ಪ, ಯಾವ್ರನವರು? ಪಂಡ್ರಳ್ಳಿ. ಪಂಡ್ರಳ್ಳಿ, ಕೇಳಿ, ನಮ್ಮ ಯಶವಂತ ಕುಮಾರ್ ಸರ್ ಅದರ ಏನ್ ಪ್ರಶ್ನೆ ಕೇಳಿ. ಏನಿಲ್ಲ ಸರ್, ನಮ್ದು ಅಡಿಕೆ ಬೆಳೆ 20 ವರ್ಷದ್ದು. ಹಾ ಸರ್. ನಮ್ ತಮ್ಮ ಮೊನ್ನೆ ಬಂಡ್ರಾ ಮೂಡಿಸಿದ್ರು. ಹಾ ಸರ್. ಹಾ ಸರ್. ಬಹಳ ಬೇರುಗಳೆಲ್ಲ ಕಟ್ ಆಗ್ತಿತ್ತು, ನಾನು ಹೇಳಿದೆ 2 ಕಡೆನೂ ಓಡಿಸ್ಬಿಟ್ಟ ಅವನು. ಅಂದ್ರೆ ಈಗಲೇನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 2 ಕಡೆನೂ ಓಡಿಸಿದ. ಬಟ್ ನಮ್ ತಮ್ಮ ಕೇಳಿದೆ ಯಾಕಂದ್ರೆ ಇಷ್ಟು ಎಲ್ಲ ಕಟ್ ಆಗ್ತಿದೆ ಬೇರುಗಳು ಅಂದ್ರೆ, ಇಲ್ಲ ಅಣ್ಣ ಅದು ನೀರೆಲ್ಲ ಬಹಳ ಸಂಗ್ರಹಿಸಿಟ್ಕೊಳ್ಳುತ್ತೆ, ಆಮೇಲೆ ನಾವೆಲ್ಲ ಗೊಬ್ಬರ ಹಾಕಿದ ತಕ್ಷಣ ಮತ್ತೆ ಬೇರುಗಳೆಲ್ಲ ಚಿಗುರ್ಕೊಳ್ತದೆ ಅಂತ ಹೇಳ. ಅದಕ್ಕೆ ನನಗೆ ಡೌಟ್ ಆಯ್ತು, ನೀವು ತಮ್ಮ ಅಗ್ರಿಕಲ್ಚರ್ ಆಫೀಸರ್ ಬಂದು ಕೇಳೋಣ ಅಂತ ಅಂತಿದೆ ಸರ್. ಬಟ್ ಈಗ ಕಾರ್ಯಕ್ರಮ ಬಂದಿದ್ ಒಳ್ಳೇದಾಯ್ತಲ್ಲ, ಹಂಗಾಗಿ ನಾನು ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾವ ತರ ಬೇಸಾಯ ಮಾಡಿದ್ರೆ ಒಳ್ಳೆ ಫಸಲನ್ನ ಪಡಿಬಹುದು? ಇಲ್ಲ ಸರ್, ಅಡಿಕೆನಲ್ಲಿ ಬೇರ್ಗಳು ತನ್ನ ಮರ ಬುಡೋದಿಂದ 60 ಸೆಂಟಿಮೀಟರ್ ಇಂದ 75 ಸೆಂಟಿಮೀಟರ್ ವರೆಗೂ ಹರಡ್ಕೊಂಡಿರುತ್ತೆ, 2 ರಿಂದ 2.5 ಅಡಿ ವರೆಗೂ. ಅಲ್ಲಿ ಯಾವುದೇ ಬೇಸಾಯ ಮಾಡಬಾರದು. ಅಲ್ಲಿ ಆದಷ್ಟು ಈ ಚಳಕೆ ಪಿಕಾಸಿನಲ್ಲಿ ಸ್ವಲ್ಪ ಮಣ್ಣ ಸಡ್ಲಗೊಳಿಸ್ಕೊಂಡ್ರೆ ಸಾಕು. ಮರದ ಹತ್ರ ನೀವು ಬೇಸಾಯ ಮಾಡಿದ್ರೆ ಖಂಡಿತ ರೂಟ್ ಕಟ್ ಆಗುತ್ತೆ. ಆ ಬೇರ್ಗಳು ಕಟ್ ಆದಾಗ ಅವು ಗಿಡಗಳು ಗಿಡಗಳಿಗೆ ಹಾನಿ ಆಗುತ್ತೆ, ಅದು ಮುಂದಿನ ದಿನಗಳಲ್ಲಿ ಅದು ಖಂಡಿತ ಹೊಡೆತ ಕೊಡುತ್ತೆ. ನೀವೇನು 2.5 ಅಡಿ ಗಿಡದಿಂದ 2.5 ಅಡಿ ದೂರದಲ್ಲಿ ಸಣ್ಣ ಟ್ರ್ಯಾಕ್ಟರ್ಗಳಲ್ಲಿ ರೋಟೋವೇಟರ್ಗಳಲ್ಲಿ ವರ್ಷಕ್ಕೆ 2 ಸರಿ ಉಳುಮೆ ಮಾಡಿದ್ರೆ ಸಾಕು. ಮುಂಗಾರಿನಲ್ಲಿ ಒಂದ್ಸರಿ, ಹಿಂಗಾರಿನಲ್ಲಿ ಒಂದ್ಸತಿ ಕಳೆ ಇದ್ದಾಗ ಸ್ವಲ್ಪ ಹೊಡ್ಕೊಳ್ಳಿಕ್ಕೆ ಉಳುಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸರ್. ಅಂದ್ರೆ ಬಲರಾಮ ಅಂತಂದ್ರೆ ಆಳವಾಗಿ ಅದು ಉಳುಮೆ ಆಗುತ್ತೆ ಸರ್. ಅಂದ್ರೆ ಈಗ ಆಳವಾಗಿ ಉಳುಮೆ ಆಗುತ್ತೆ ಸರ್, ಇದನ್ನ ಎಂಡೆಲ್ಲ ಬರುತ್ತೆ. ಏನಂದ್ರೆ ಈ ಅಡಿಕೆಲಿ ಏನಂದ್ರೆ ಈಗ ನವೆಂಬರ್ ಟು ಮಾರ್ಚ್ ಯಾವ್ದೇ ಬೇಸಾಯ ಮಾಡಲ್ಲ, ಯಾಕಂದ್ರೆ ಅದು ಹೆಂಗಂದ್ರೆ ಸ್ವಲ್ಪ ಬಹಳ ಹೀಟಿಗೆ ಎಕ್ಸ್ಪೋಸ್ ಆದಂಗಾಗ್ತತೆ ಸಾಯಿಲ್. ಯೂಶಲಿ ಏನಂದ್ರೆ ಸರ್, ಈ ಚಳಿಗಾಲದಾಗ ಅಪ್ ಟು ಬೇಸಿಗೆಗಾಲದವರೆಗೂ ಯಾವ್ದೇ ಇದು ಬಲರಾಮ್ ಆಗ್ಲಿ ಕುಂಟೆ ಆಗ್ಲಿ ಮಾಡಿಸ್ಬಾರ್ದು. ಈಗ ಏನೇ ಕಳೆ ಇದ್ರು ತೆಂಗಿಗಿಂತ ಆಳವಾಗಿ ಬೇರ್ ಹೋಗಿರಲ್ಲ. ಆದಷ್ಟು ನವೆಂಬರ್ ಟು ಮಾರ್ಚ್ ವರೆಗೂ ತೋಟ ತಂಪಾಗಿದ್ರೆ ಬಹಳ ಒಳ್ಳೇದು. ಅದಕ್ಕೆ ನವೆಂಬರ್ ಕ್ಕಿಂತ ಮುಂಚೆ ಏನೈತ ನೀವೇನೇ ಇದ್ರು ಬೇಸಾಯ ಮಾಡಿಸ್ಬೇಕು. ಅದಾದ್ಮೇಲೆ ಮಾಡಿಸಿದ್ರೆ ಅದು ಬೇರ್ ಕಟ್ ಆಗೋದಾಗ್ಲಿ ಸಾಯಿಲ್ ಹೀಟಿಗೆ ಎಕ್ಸ್ಪೋಸ್ ಆಗಿ. ಅಲ್ಲ, ಕಳೆನಾಶಕ ಹೊಡೆಯೋದ್ರಿಂದ ಅಂದ್ರೆ ಅದು ಮಣ್ಣಿನ ಫಲವತ್ತತೆ ಹಾಳಾಗೇ ಆಗ್ತತೆ. ಈಗ ಕಳೆನಾಶಕ ಅಂದ್ರೆ ಅದು ವಿಷನೇ ಅಲ್ವಾ, ಹಂಗಾಗಿ ಅದು ಮಣ್ಣಿನ ಫಲವತ್ತೆ ಆಗ ಹಾಳಾಗ್ತತೆ. ನಿಮ್ಗೆ ಆ ಸದ್ಯದ ಮಟ್ಟಿಗೆ ಏನೋ ಒಂದ್ ಕಳೆ ತೆಗ್ದಿದ್ವಿ ಅನ್ನೋ ಒಂದು ತೃಪ್ತಿ ಇರ್ತತ್ ಅಷ್ಟೇ. ಹೋಗ್ತದೆ ಸಾಯ್ತವೆ. ಈಗ ಭೂಮಿಯಲ್ಲಿ ಏನಾದ್ರೆ ಎಷ್ಟೋ ಪೋಷಕಾಂಶಗಳು ಅನ್ಅವೈಲಬಲ್ ಫಾರ್ಮ್ ಅಲ್ಲಿ ಇರ್ತವೆ ನೆಲದಲ್ಲಿ, ಭೂಮಿಯಲ್ಲಿ. ಈ ಸೂಕ್ಷ್ಮ ಜೀವಿಗಳು ಅವನ್ನ ಕನ್ವರ್ಟ್ ಮಾಡಿ ಅವೈಲಬಲ್ ಫಾರ್ಮ್ ಆಗಿ ಕೊಡ್ತಿರ್ತವೆ. ಅದೇನಾಗ್ತದಂದ್ರೆ ನಾವು ಕಳೆನಾಶಕ ಹೊಡೆಯೋದ್ರಿಂದ ಅವು ಆ ಮುಂಚೆ ಎಲ್ಲ ನಾವು ಗೊಬ್ಬರನೇ ಹಾಕಿ ಬೇರೆ ಏನು ಗೊಬ್ಬರನೇ ಮಾಡ್ತಿರ್ಲಿಲ್ಲ.